ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಆದೇಶ ಹೊರಡಿಸಿದ್ದಾರೆ. ಸಮೀಕ್ಷೆ ವೇಳೆ ಬಳ್ಳಾರಿ ಜಿಲ್ಲೆಯಲ್ಲಿ ಗುರುತಿಸಲಾದ 3.85 ಲಕ್ಷ ಮನೆಗಳ ಪೈಕಿ 1.45 ಲಕ್ಷ ಮನೆ ಪೂರ್ಣಗೊಂಡಿದ್ದು ಶೇಕಡಾ 38% ಈವರೆಗೆ ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ಕ್ಕೆ ತಿಳಿಸಿದ್ದಾರೆ. ನಿಗದಿತ ಗುರಿ ತಲುಪಲು ಮತ್ತು ಜಿಲ್ಲೆಯನ್ನು ರಾಜ್ಯದಲ್ಲಿಯೇ ಮುಂಚೂಣಿಯಲ್ಲಿರಿಸಲು ಸೂಕ್ತ ತಾಂತ್ರಿಕ ಯೋಜನೆ ರೂಪಿಸಿ ಗಣತಿದಾರರಿಗೆ ಸೂಕ್ತ ಮಾರ್ಗದರ್ಶನ ಮಾಡಬೇಕು ಎಂದು ಸರ್ವೆ ನೋಡಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಶೇಕಡಾ 35% ಪೂರ್ಣಗೊಂಡಿದ್ದು ನಿನ್ನೆ ಒಂದೇ ದಿನ 36,000 ಮನೆಗಳನ್ನು ಸಮೀಕ್ಷೆ ನಡೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಗುಮ್ಮಗೋಳ ಗ್ರಾಮ ಪಂಚಾಯಿತಿ ಕರ ವಸೂಲಿಗಾರ ಶಿವಾನಂದ ಅಚಮಟ್ಟಿ ಅವಧಿಗೂ ಮೊದಲೇ 91 ಮನೆಗಳ ಸಮೀಕ್ಷಾ ಕಾರ್ಯ ಪೂರ್ಣಗೊಳಿಸಿ ಗಮನ ಸೆಳೆದಿದ್ದಾರೆ. ಸಾಫ್ಟ್ವೇರ್ ಉನ್ನತೀಕರಣದ ಕಾರ್ಯ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಗ್ರಾಹಕರಿಗೆ ಕಳೆದ 6 ತಿಂಗಳ ಸರಾಸರಿ ಪರಿಗಣಿಸಿ ಮುಂದಿನ ತಿಂಗಳ ವಿದ್ಯುತ್ ಬಿಲ್ ವಿತರಿಸಲಾಗುವುದು ಎಂದು ಬೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಈ ಪ್ರಕ್ರಿಯೆಯಿಂದ ಗೃಹಜ್ಯೋತಿ ಫಲಾನುಭವಿಗಳು ಯೋಜನೆಯ ಲಾಭ ಪಡೆಯುವಲ್ಲಿ ಯಾವುದೇ ವ್ಯತ್ಯಯವಾಗುವುದಿಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಬೆಸ್ಕಾಂ ಮಿತ್ರ ಆಪ್ ಉಪವಿಭಾಗ ಕೇಂದ್ರ ಯುಪಿಐ ಆಪ್ ಮೂಲಕ ಬಿಲ್ ಪಾವತಿ ಮಾಡಬಹುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿವೃಷ್ಟಿಯಿಂದ ಹಾನಿಗೊಳಗಾದ ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿ ವೈಮಾನಿಕ ಸಮೀಕ್ಷೆ, ಕಲಬುರಗಿಯಲ್ಲಿ ಪರಿಶೀಲನಾ ಸಭೆ. ಬೆಂಗಳೂರಿನ 5 ಹೊಸ ನಗರಪಾಲಿಕೆ ವಾರ್ಡ್ಗಳ ಮರು ವಿಂಗಡಣೆ, ಕರಡು ಅಧಿಸೂಚನೆ ಪ್ರಕಟ. ಹಿಂದುಳಿದ ಆಯೋಗದ ಸಮೀಕ್ಷೆಯಿಂದ ರಾಜ್ಯದಲ್ಲಿ ಹೊಸ ಸಮಸ್ಯೆ ಸೃಷ್ಟಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ. ಜಂಬೂ ಸವಾರಿಯಲ್ಲಿ ಧನಂಜಯ ನಿಶಾನೆ, ಗೋಪಿ ನೌಪತ್ ಆನೆ, ಸಚಿವ ಈಶ್ವರ್ ಖಂಡ್ರೆ ಘೋಷಣೆ. ಬೆಂಬಲ ಬೆಲೆ ಯೋಜನೆಯಡಿ ಜಿಲ್ಲಾಡಳಿತಗಳಿಂದ ಸೂರ್ಯಕಾಂತಿ, ಹೆಸರುಕಾಳು, ಸೋಯಾಬೀನ್ ಖರೀದಿ ಪ್ರಕ್ರಿಯೆ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋ ಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:51. ಇನ್ನು ಮುಂದೆ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಮೊದಲಿಗೆ ಮಣ್ಣು ಅಂದರೇನು ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಣ್ಣು ಆರೋಗ್ಯ ಮತ್ತು ಮಣ್ಣು ಪರೀಕ್ಷೆಯ ಮಹತ್ವ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಸಂಧ್ಯಾ ಕೆ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸಂಧ್ಯಾ ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಈ ಒಂದು ಮಣ್ಣು ಆರೋಗ್ಯ ಮತ್ತು ಮಣ್ಣು ಪರೀಕ್ಷೆಯ ಮಹತ್ವ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು ಮೇಡಮ್ ಅವರೇ. ಮಣ್ಣು ಅಂದ್ರೆ ಏನು, ನಮ್ಮ ರೈತರಿಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ, ಅವ್ರಿಗೆ ಗೊತ್ತಿರ್ತದೆ ನಾವು ಹೇಳೋದಲ್ಲ. ಹೌದು, ಇದು ಮಣ್ಣು ಅಂತಂದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ನಾವು ಹಣ್ಣಿನಿಂದ ನೋಡ್ತಾ ಇದ್ದೀವಿ. ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾಗಿರುವ ದೇಶ, ಅದೇ ರೀತಿ ರೈತ ದೇಶದ ಬೆನ್ನೆಲುಬು. ಮಣ್ಣು ಅಂತಂದ್ರೆ ಕೆಲವರಿಗೆ ಬಾಯಿ ಆಡು ಭಾಷೆಯಲ್ಲಿ ನಾವು ಹೇಳ್ತೀವಿ ಏನಿದು ಮಣ್ಣು ಬಿಡಿ ಅಂತ ಆತರ ಹೇಳುವಂತದ್ದಿದೆ. ಆದ್ರೆ ಇತ್ತೀಚಿನ ಒಂದು ಕೃಷಿಯಲ್ಲಿ, ಪ್ರಸ್ತುತ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯನೇ ಪ್ರಮುಖವಾಗಿರುವ ಒಂದು ಅಂಶವಾಗಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಮಣ್ಣು ಅಂದ್ರೆ ಬೇರೆದಲ್ಲ, ನಾವೇ ಮಣ್ಣು. ಮಣ್ಣೇ ನಮ್ ತಾಯಿ, ಮಣ್ಣೇ ನಮ್ ಜೀವ, ಭೂಮಿ ತಾಯಿ, ನಾವು ಬೇರೆ ಅಲ್ಲ. ಹೌದು, ನಾವು ಮಣ್ಣಿಂದಾನೇ ಬಂದವರು. ಹೌದು, ಅದರಲ್ಲಿ ನಮಗೆ ಬೇಕಾಗಿರುವಂತಹ ಕೃಷಿ ಬೆಳೆಯೋದಕ್ಕೆ ಏನೇನೇ ತಾಂತ್ರಿಕತೆಗಳು ಬರಲಿ, ಎಂತ ಟೆಕ್ನಾಲಜಿಗಳೇ ಬರಲಿ, ಆದರೆ ಮಣ್ಣಿನಿಂದ ಕೃಷಿಯನ್ನ ಬೇರ್ಪಡಿಸೋದು ತುಂಬಾ ಕಷ್ಟಕರವಾಗಿದೆ. ಹಾಗಾಗಿ ಇವತ್ತಿನ ದಿವಸ ಮಣ್ಣು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ತಾಂತ್ರಿಕವಾಗಿ ಮಣ್ಣು ಅಂದ್ರೆ ಖನಿಜ ಅಂದ್ರೆ ಮಿನರಲ್ಸು, ಸಾವಯವ ಪದಾರ್ಥ ಮತ್ತೆ ಹಲವಾರು ರೀತಿಯ ಜೀವಂತ ಜೀವಿಗಳನ್ನು ಒಳಗೊಂಡಿರುವ ಒಂದು ಮಿಶ್ರಣವಾಗಿದೆ. ಅಲ್ಲಿ ಕಣ್ಣಿಗೆ ಕಾಣಿಸುವಂತಹ ಜೀವಿಗಳು ಇದಾವೆ, ಕಣ್ಣಿಗೆ ಕಾಣಿಸದಲ್ಲಿ ಇರುವಂತಹ ಜೀವಿಗಳಿದಾವೆ. ಹಾಗಾಗಿ ಮಣ್ಣು ಈ ಎಲ್ಲಾ ಜೀವರಾಶಿಗಳಿಗೆ ನೀಡುವ ಆಶ್ರಯ ನೀಡುವ ಮೇಲ್ಪದರ ಅಂದ್ರೆ ಮೇಲ್ಗಡೆ ಇರುವಂತಹ ಕಣ್ಣಿಗೆ ಕಾಣಿಸುವಂತಹ ಪದರವಾಗಿದೆ. ಹೀಗಾಗಿ ನಮ್ಮ ಮೈನ್ ಆಗಿ ಪ್ರಪಂಚದಾದ್ಯಂತ ಅನೇಕ ರೀತಿಯ ಮಣ್ಣುಗಳಿದಾವೆ. ಅವುಗಳಲ್ಲಿ ಮುಖ್ಯವಾಗಿ ಕಪ್ಪು ಮಣ್ಣು, ಮರಳು ಮಣ್ಣು, ಮಿಶ್ರಿತ ಮಣ್ಣು ಮತ್ತೆ ಜೇಡು ಮಣ್ಣು ಅಂತ ನಾವು ವಿಂಗಡಿಸಲಾಗಿದೆ. ಈ ಯಾವುದೇ ರೀತಿಯ ಮಣ್ಣಿನಲ್ಲಿ ಒಂದು 100% ಅಂತ ತಗೊಂಡ್ರೆ ಶೇಕಡ 100ರಲ್ಲಿ 45% ಭಾಗ ಖನಿಜ ಇರುತ್ತೆ. ಇನ್ನ 50% ಭಾಗ ಮಧ್ಯದ ಖಾಲಿ ಜಾಗ ಅಂದ್ರೆ 25% ಗಾಳಿ, 25% ನೀರು, ಇನ್ನ 5% ಸಾವಯವ ಪದಾರ್ಥ ಇರ್ತವೆ. ಅನೇಕ ವರ್ಷಗಳಿಂದ ಪ್ರಪಂಚದ ಹಾಗೂ ಭಾರತದಲ್ಲಿನ ಕೃಷಿಯು ಅನೇಕ ಪ್ರಗತಿಯನ್ನು ಕಂಡಿದೆ. ಆದರೆ ಇಂದಿನ ಪರಿಸರಕ್ಕೆ ಹೋಲಿಸಿಕೊಂಡ್ರೆ ಕೃಷಿ ಉತ್ಪಾದನಾ ವ್ಯವಸ್ಥೆಗಳ ಸಮರ್ಥನೀಯತೆಯ ಆತಂಕ ಪಡುವ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ವಿಷಯವಾಗಿದೆ. ಮಣ್ಣು ಮತ್ತೆ ಬೆಳೆ ನಿರ್ವಹಣಾ ಪದ್ಧತಿಗಳು, ಮಣ್ಣಿನ ಪ್ರಕ್ರಿಯೆ, ಕೃಷಿ ಪರಿಸರ ವ್ಯವಸ್ಥೆಯ ಕಾರ್ಯಗಳ ನಡುವಿನ ಸಂಬಂಧವನ್ನು ಹೆಚ್ಚಿನ ಪರಿಣಾಮದಲ್ಲಿ ಪರಿಣಾಮ ಬೀಳ್ತಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಣ್ಣಿನ ಆರೋಗ್ಯ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಈ ಭಾರತದಲ್ಲೂ ಕೂಡ ನಮ್ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಮಣ್ಣೇ ಇದೆ ಅಂತ ಹೇಳ್ತಾ ಇದ್ದೀರಿ. ಯಾವ್ಯಾವ ರೀತಿಯ ಮಣ್ಣುಗಳು? ಅನೇಕ ರೀತಿಯ ಮಣ್ಣು ಗೊತ್ತಾಗಲ್ಲ, ನಾವು ಮಣ್ಣು ಅಂತ ಅಷ್ಟೇ ನಾವು ಹೇಳ್ತೇವೆ. ಹೌದೌದು, ಭಾರತದಲ್ಲಿ ಪ್ರಮುಖವಾಗಿ 6 ರೀತಿಯ ಮಣ್ಣುಗಳಿದಾವೆ. ನಾವೆಲ್ಲ ನೋಡಬಹುದು, ಉತ್ತರ ಕರ್ನಾಟಕ ಕಡೆ ಹೋಗ್ತಿದ್ದಂಗೆ ಕಪ್ಪು ಮಣ್ಣನ್ನ ಕಾಣಿಸ್ತೀವಿ, ಅದೇ ನಾವು ದಕ್ಷಿಣ ಕರ್ನಾಟಕಕ್ಕೆ ಬರ್ತಿದ್ದಂಗೆ ಕೆಂಪು ಮಣ್ಣು, ಅದೇ ನಾವು ಕರಾವಳಿ ಮತ್ತೆ ಗುಡ್ಡಕಾಡ ಏರಿಗೆ ಹೋಗ್ತಿದ್ದಂಗೆ ಜಂಬಿಟ್ಟಿಗೆ ಮಣ್ಣು ಅಂತ ಇರ್ತೀವಿ, ಅಲ್ಲಿ ಲ್ಯಾಟರೇಟು ಅಂತ ಮಣ್ಣುಗಳು ಜಾಸ್ತಿ ಇರ್ತವೆ. ಅದೇ ರೀತಿ ಮೆಕ್ಕಲು ಮಣ್ಣು, ನೀರಿನಲ್ಲಿ ಹರಿದುಕೊಂಡು ಹೋಗಿ ಒಂದು ಕಡೆ ಸೆಟ್ಲ್ ಆಗಿರುವಂತಹ ಮಣ್ಣಿಗೆ ಬೇರೆ ಹೆಸರು, ಅದ್ರಲ್ಲಿ ಮೆಕ್ಕಲು ಮಣ್ಣು ಅಂತ ಹೇಳ್ತೀವಿ. ಇನ್ನೊಂದು ಪರ್ವತ ಮಣ್ಣು. ಈ ಮಣ್ಣುಗಳು ಆಯಾಯ ಪ್ರದೇಶದ ಒಂದು ಹವಾಗುಣ ಮತ್ತೆ ಆ ಪ್ರದೇಶದಲ್ಲಿ ಯಾವ ರೀತಿಯ ಪ್ರಕ್ರಿಯೆಗಳು, ರಾಸಾಯನಿಕ ಪ್ರಕ್ರಿಯೆಗಳು ನಡೀತೇವೆ ಅದ್ರ ಮೇಲೆ ಅದನ್ನ ಉಂಟಾಗಿದೆ. ಮತ್ತೆ ಆ ಬೇರೆ ರೀತಿಯ ಮಣ್ಣುಗಳು ಬೇರೆ ರೀತಿಯ ಫಲವತ್ತತೆಯನ್ನ ಹೊಂದ್ಕೊಂಡಿದೆ. ಈಗ ಮೆಕ್ಕಲು ಮಣ್ಣು ಅಂತ ತಗೊಂಡ್ರೆ ಅತಿ ಹೆಚ್ಚಾಗಿರುವ ಫಲವತ್ತಾಗಿರುವ ಮಣ್ಣು, ಆದ್ರೆ ನೀರು ಬಸ್ತೋಗುವ ಶಕ್ತಿ ಕಡಿಮೆ. ಅದೇ ರೀತಿ ಕೆಂಪು ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇದೆ. ಅದೇ ರೀತಿ ಜಂಬಿಟ್ಟಿಗೆ ಮಣ್ಣಿನಲ್ಲಿ ನಾವು ಕಬ್ಬಿಣದ ಅಂಶ ಮತ್ತೆ ಅಲ್ಯೂಮಿನಿಯಂ ಅಂಶ ಜಾಸ್ತಿ ಕಾಣಬಹುದು, ಆದ್ರೆ ಸಾರಜನಕದ ಅಂಶ ಕಡಿಮೆ ಕಾಣಬಹುದು. ಈ ರೀತಿ ಹಲವಾರು ಪ್ರದೇಶಗಳಲ್ಲಿ ನಾವು ಮಣ್ಣು ಅಂತ ತಗೊಂಡ್ರೆ ಮಣ್ಣಿನಲ್ಲಿನ ಅನೇಕ ವಿಧಗಳಿದಾವೆ. ಅಂದ್ರೆ ನಮ್ಗೆ ಈಗ ಅನೇಕ ಮಣ್ಣು ನಾವು ನೋಡ್ತಾ ಇದ್ದೇವೆ ಅಂತ ಆಯ್ತು. ಈ ಅನೇಕ ಮಣ್ಣುಗಳಲ್ಲೂ ಕೂಡ ವಿವಿಧ ರೀತಿಯ ಒಂದು ಫಲವತ್ತತೆ ಇರುತ್ತೆ. ಹೌದು, ಆ ಫಲವತ್ತತೆನೂ ಕೂಡ ವ್ಯತ್ಯಾಸ ಕಂಡು ಬರ್ತದ ಒಂದು ಮಣ್ಣಿಂದ ಒಂದ್ ಮಣ್ಣಿಗೆ? ಹೌದು ಹೌದು, ಖಂಡಿತವಾಗ್ಲೂ ಕಂಡು ಬಂದಿದೆ. ಇವಾಗ ಸಾರಜನಕದ ಅಂಶ ಕೆಂಪು ಮಣ್ಣಿನಲ್ಲೇ ಜಾಸ್ತಿ ಇರುತ್ತೆ, ಆದ್ರೆ ಜಂಬಿಟ್ಟಿಗೆಯ ಮಣ್ಣಿನಲ್ಲಿ ಇರೋದಿಲ್ಲ. ಪೊಟ್ಯಾಶ್ ಅಂಶ ಹೆಚ್ಚು, ಜಂಬಿಟ್ಟಿಗೆ ಮಣ್ಣೆ ಕಾಣಿಸ್ಕೊಳ್ಳೋದಲ್ಲಿ ಹೆಚ್ಚು ಗುಡ್ಡಗಾಟು ಪ್ರದೇಶದಲ್ಲಿ ಮತ್ತೆ ಕರಾವಳಿ ಪ್ರದೇಶದಲ್ಲಿ, ಅಲ್ಲಿ ಮಳೆ ನೀರಿನಿಂದ ಪೊಟ್ಯಾಶ್ ಅಂಶ ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಆದ್ರೆ ಕಬ್ಬಿಣದ ಅಂಶ, ಅಲ್ಯೂಮಿನಿಯಂ ಅಂಶ ಮತ್ತು ರಂಜಕದ ಅಂಶ ಅತಿ ಹೆಚ್ಚಾಗಿರುತ್ತೆ. ಈ ರೀತಿ ಮಣ್ಣು ಉಂಟಾಗುವಂಥದ್ದು ಪ್ಯಾರೆಂಟ್ ರಾಕು ಅಂತ ಹೇಳ್ತೀವಿ, ತಾಯಿ ಬಂಡೆ ಶಿಲೆ ಅಂತ ಅಂದ್ರೆ ಅದರಿಂದ ಉಂಟಾಗುತ್ತೆ. ಆವಾಗ ಅದರದ್ದು ಒಂದು ಪೋಷಕಾಂಶಗಳ ಪ್ರಮಾಣನೂ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಡಾಕ್ಟರ್ ಸಂಧ್ಯಾ ಮೇಡಮ್ ಅವರೇ, ಈಗ ಮಣ್ಣು ಫಲವತ್ತಾಗಿದೆ ಅಂತ ನಾವು ಹೆಂಗ್ ತಿಳ್ಕೊಳ್ಬಹುದು? ಮಣ್ಣು ಫಲವತ್ತಾಗಿರಕ್ಕೆ ಒಂದು 4 ಅಂಶ ಮುಖ್ಯವಾಗಿ ಬೇಕಾಗಿರುವಂತದ್ದು. ಖನಿಜಾಂಶ ಅಂದ್ರೆ ಮಿನರಲ್ಸ್, ಅದರಲ್ಲಿ ಯಾವ ರೀತಿಯ ಪೋಷಕಾಂಶಗಳಿದಾವೆ, ಅಧಿಕ ಪೋಷಕಾಂಶಗಳಾಗ್ಲಿ ಲಘು ಪೋಷಕಾಂಶಗಳಲ್ಲಿ ಎಷ್ಟು ಮಟ್ಟಗಿದಾವೆ. ಎರಡನೇದಾಗಿ ತೇವಾಂಶ, ಇಲ್ಲೆಲ್ಲ ಅಂಶಗಳಿಂದ ಕೂಡಿದೆ 4, ಖನಿಜಾಂಶ, ಎರಡನೇದಾಗಿ ತೇವಾಂಶ, ಮೂರನೇದಾಗಿ ಜೀವಾಂಶ, 4ನೇದಾಗಿ ಹೊದಿಕೆ ಅಂಶ ಅಂತ ಹೇಳ್ತೀವಿ. ತೇವಾಂಶ ಅಂತಂದ್ರೆ ಅಲ್ಲಿ ಆ ಮಣ್ಣಿನಲ್ಲಿ ನೀರು ಹಿಡಿದಿಟ್ಕೊಳ್ಳುವ ಶಕ್ತಿ ಎಷ್ಟಿದೆ, ನೀರು ಬಸ್ತು ಹೋಗುವ ಶಕ್ತಿ ಎಷ್ಟಿದೆ, ಅದನ್ನು ಮಣ್ಣಿನ ಒಂದು ರಚನೆಯ ಮೇಲೆ ಅಥವಾ ಸ್ವರೂಪದ ಮೇಲೆ ಅವಲಂಬಿತವಾಗಿದೆ. ಅದೇ ರೀತಿ ಜೀವಾಂಶ, ಮಣ್ಣಿನಲ್ಲಿ ಅತಿ ಮುಖ್ಯವಾಗಿ ಕೆಲಸ ಮಾಡುತ್ತಿರುವ ಒಂದು ಅಂಶನೇ ಜೀವಾಂಶ. ನಾವು ಏನೇ ಗೊಬ್ಬರ ಕೊಟ್ಟರು, ಏನೇ ಸಾವಯವ ಆಗ್ಲಿ ರಾಸಾಯನಿಕ ಆಗ್ಲಿ, ಅದು ಇನ್ನೊಂದು ರೂಪಕ್ಕೆ ಕನ್ವರ್ಟ್ ಆಗಬೇಕು, ಅದು ಸಸ್ಯಗಳ ಬೆಳವಣಿಗೆಗೆ ಸಿಗ್ಬೇಕು ಅಂತಂದ್ರೆ ಈ ಜೀವಾಂಶ ಅಂತ ಏನ್ ಹೇಳ್ತೀವಿ, ಸೂಕ್ಷ್ಮಾಣು ಜೀವಿಗಳಾಗ್ಲಿ ಕಣ್ಣಿಗೆ ಕಾಣಿಸುವಂತದ್ದು ಅಥವಾ ಕಣ್ಣಿಗೆ ಕಾಣಿಸಲು ಅದು ಕೆಲಸ ಮಾಡಬೇಕು. ಇನ್ನು 4ನೇದು ಹೊದಿಕೆ ಅಂಶ ಅಂತ, ಮಣ್ಣನ್ನು ಮುಚ್ಚಿಡುವಂತದ್ದು, ಅಂದ್ರೆ ಅಲ್ಲಿ ಮಣ್ಣಿನ ಸಂರಕ್ಷಣೆ ಆಗುತ್ತೆ. ನಾವು ಏನ್ ಮಾಡ್ತೀವಿ, ಕೆಲವು ರೈತರಲ್ಲಿ ಅಭ್ಯಾಸ ಇದೆ ಮಣ್ಣಿನ ಆಲ್ಮೋಸ್ಟ್ ಪ್ಲೇ ಗ್ರೌಂಡ್ ತರ ಅಷ್ಟು ಕ್ಲೀನ್ ಆಗಿ ಮಾಡುವಂತದ್ದು. ಆ ಒಂದು ಅಭ್ಯಾಸನ ಕಡಿಮೆ ಮಾಡ್ಕೋಬೇಕು. ಆದಷ್ಟು ಹೊದಿಕೆ ಆಗಿದ್ದಲ್ಲಿ ನಮ್ಮ ಆ ಒಂದು ಜಮೀನಿನ ಮಣ್ಣು ಸಂರಕ್ಷಣೆಯಾಗಿರುತ್ತದೆ. ಹಾಗಾಗಿ ಮಣ್ಣು ಫಲವತ್ತಾಗಿರೋಕ್ಕೆ ಈ ಒಂದು ನಾಲ್ಕು ಅಂಶಗಳು ತುಂಬಾ ಪ್ರಮುಖವಾದ ಕೆಲಸವನ್ನ ಮಾಡುತ್ತವೆ. ಯಾವುದೇ ಕಾರಣಕ್ಕೂ ಹೊದಿಕೆ ಇಲ್ಲ ಮಾಡಬಾರ್ದು, ಹೊದಿಕೆ ಇಲ್ಲದಂಗ ಮಾಡಬಾರ್ದು. ದೊಡ್ಡ ಮಳೆ ಬಂದ್ರೆ ಫಲವತ್ತತೆ ಎಲ್ಲ ಜಾರ್ಕೊಂಡು ಹೋಗ್ಬಿಡುತ್ತೆ. ಮಣ್ಣಿನಲ್ಲಿ ನಾವು ಒಂದು 2 ಇಂಚು ಏನು 3 ಇಂಚು ಮಣ್ಣು ಕಾಣ್ತೀವಿ, ಅದೇ ಫಲವತ್ತಾಗಿರೋ ಮಣ್ಣು. ಇನ್ನ ಕೆಳಗಡೆ ಇರೋ ಮಣ್ಣು ಅದು ಇನ್ನ ಫಲವತ್ತಾಗಿರೋದಿಲ್ಲ. ಆ 3 ಇಂಚು ಮಣ್ಣು ಮಳೆ ಬಿದ್ದಾಗ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಫಲವತ್ತಾಗಿರೋ ಮಣ್ಣು ಸಿಗಲ್ಲ, ಸಿಗೋದಿಲ್ಲ. ಹೇಗೆ ಬೆಳಿಬೇಕು ಹಾಗಾಗಿ ಹೊದಿಕೆ ಅಂಶ ಅನ್ನೋದು ತುಂಬಾ ಮುಖ್ಯವಾಗಿರುವಂತದ್ದು. ಇನ್ನೊಂದು, ಎಲ್ಲರೂ ಹೇಳ್ತಾರೆ ಮಣ್ಣಿನ ಆರೋಗ್ಯ ನಿರ್ವಹಣೆ ಪ್ರಮುಖ ಪಾತ್ರ ವಹಿಸ್ತದೆ ಅಂತಾರೆ. ಏನಿದು ಮಣ್ಣಿನ ಆರೋಗ್ಯ ನಿರ್ವಹಣೆ? ಮಣ್ಣಿನ ಆರೋಗ್ಯದ ಬಗ್ಗೆ 1937 ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅನ್ನೋ ಸೈಂಟಿಸ್ಟ್ ಒಬ್ರು ಏನ್ ಹೇಳಿದಾರೆ ಅಂದ್ರೆ, ಯಾವ ದೇಶ ತನ್ನ ಮಣ್ಣಿನ ರಕ್ಷಣೆಗೆ ಒತ್ತು ನೀಡೋದಿಲ್ವೋ ಆ ದೇಶ ತನ್ನ ತಾನಾಗಿ ಅವನತಿ ಹೊಂದುತ್ತೆ ಅಂತ ಆವಾಗ್ಲೇ ಹೇಳಿದ್ದಾರೆ 1937. ಇತಿಹಾಸದಲ್ಲೂ ಹೇಳಿದ್ದಾರೆ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಆಧಾರದ ಮೇಲೆ ಕೆಲವು ದೇಶಗಳಲ್ಲಿ ನಾಗರಿಕತೆಯನ್ನ ನಾವು ಹುಡುಕಬಹುದು ಮತ್ತೆ ನಾಗರಿಕತೆನೆ ಬದಲಾಗಿದೆ. ಅದರಲ್ಲೂ ನಮ್ಮ ದೇಶ ಭಾರತ ದೇಶ ಕೃಷಿ ಪ್ರಧಾನವಾಗಿರೋ ದೇಶ. ಇಂಥ ಒಂದು ದೇಶದಲ್ಲಿ ಕೃಷಿಗೆ ಬೇಕಾಗಿರುವಂತಹ ಮಣ್ಣಿನ ಆರೋಗ್ಯದ ನಿರ್ವಹಣೆ ತುಂಬಾ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ನಾವು ಹೆಂಗೆ ನಿರ್ವಹಣೆ ಮಾಡಬಹುದು ಈಗ ಮಣ್ಣಿನ ಆರೋಗ್ಯನ? ಮಣ್ಣಿನ ಆರೋಗ್ಯನ ನಿರ್ವಹಣೆ ಮಾಡೋದಕ್ಕೆ ಅನೇಕ ರೀತಿಯ ವಿಧಾನಗಳಿದಾವೆ. ಸಾವಯವ ಕೃಷಿಯಾಗಿರ್ಬೋದು, ನೈಸರ್ಗಿಕ ಕೃಷಿಯಾಗ್ಬೋದು, ಸಮಗ್ರ ಕೃಷಿ ಪದ್ಧತಿಯಾಗಿರ್ಬೋದು. ಆದರೆ ಆ ರೈತ ತನ್ನ ಜಮೀನಿಗೆ ಯಾವುದು ಒಳ್ಳೇದು ಯಾವುದು ಸೂಟ್ ಆಗುತ್ತೆ ನೋಡ್ಕೊಂಡು ಆ ಒಂದು ಪದ್ಧತಿಗಳನ್ನ ಅಳವಡಿಸಿಕೊಳ್ಬೇಕು. ರಾಸಾಯನಿಕಗಳ ಬಳಕೆಯನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು. ಸ್ವಲ್ಪ ಅಲ್ಲ, ಇವಾಗಿನ ಸಿಚುವೇಶನ್ ನೋಡಿದ್ರೆ ಇವಾಗ ಏನಾಗಿದೆ, 80% to 90% ರಾಸಾಯನಿಕ ಆಗಿದೆ, 10-15% ಸಾವಯವಾಗಿದೆ. ಅದು ಉಲ್ಟಾ ಆಗಬೇಕು, ತಿರುಗಬೇಕು. 20% ರಾಸಾಯನಿಕ ಮಾಡಿ 80% ಸಾವಯವ ಮಾಡಿದ್ರೇನೆ ತುಂಬಾ ಒಳ್ಳೇದು. ಉಳಿಗಾಲ ಮಣ್ಣಿನ ಸಂರಕ್ಷಣೆ ಆಗ ಆಗುತ್ತೆ ಮಣ್ಣಿನ ಆರೋಗ್ಯ ಅಂದ್ರೆ ಆಗೋದಿಲ್ಲ. ಈಗ ನಾವು ಕೀಟನಾಶಕ ಬಳಸ್ಬಿಡ್ತವೆ, ಇದು ದೊಡ್ಡ ಅನಾಹುತ. ನಿಮ್ಮ ಹೊಲನ ನೀವು ನಾಶ ಮಾಡ್ಕೊಂಡಂಗೆ. ಅದರಲ್ಲೂ ಕಳೆನಾಶಕ ತುಂಬಾ ಕೆಟ್ಟದಾಗಿ ಪರಿಣಾಮ ಬೀಳ್ತಿರುವಂತೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಜಮೀನಿಗೆ ಅವರು ಕಳೆನಾಶಕನ ಸಿಂಪರಣೆ ಮಾಡುವಂತರದ್ದು ಮಣ್ಣನ್ನ ಹಾಳು ಮಾಡ್ತಾ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆ ಮಣ್ಣಿನ ಆರೋಗ್ಯದ ನಿರ್ವಹಣೆ ತುಂಬಾ ಪ್ರಾಮುಖ್ಯತೆಯನ್ನ ವಹಿಸಿಕೊಂಡಿದೆ. ಈ ಮಣ್ಣಿನ ರಚನೆ ಬಗ್ಗೆ ಹೇಳಿ ಡಾಕ್ಟರ್ ಸಂಧ್ಯಾ ಅವರೇ. 1 ಇಂಚು ಮಣ್ಣಾಗೋದಕ್ಕೆ 75-750 ವರ್ಷ ತಗೋಬಹುದು. ಅದು ನೋಡಿ ನಂಬಕ್ ಆಗೋದಿಲ್ಲ. ಇದು ಅದೇ ನಾವು ಆ 1 ಇಂಚು ಹಾಳ ಮಾಡೋದಕ್ಕೆ ಒಂದ್ಸಲ ಕಳೆ ಔಷಧಿ ಹೊಡೆದ್ರೆ ನೀರ್ ಬಿಟ್ಬಿಟ್ರೆ ಸಾಕು, ಎಲ್ಲ ಕಿತ್ಕೊಂಡು ಹೋಗುತ್ತೆ. ಅದೇ ಅದೇ 1 ಇಂಚು ಮಣ್ಣಾಗೋದಕ್ಕೆ 2 ವರ್ಷಗಳು ಬೇಕು. ಈ ಮಣ್ಣಿನ ರಚನೆಯು ಅನೇಕ ರೀತಿಯ ಪ್ರಕ್ರಿಯೆಗಳಿಂದ ಆಗಿದೆ. ನೋಡಿ, ಬಂಡೆಗಳ ಸವೆತ ಆಗ್ಬೇಕು, ಹವಾಮಾನದ ವೈಪರೀತ್ಯದಿಂದಾಗಿ, ಜೀವ ವೈವಿಧ್ಯಗಳು, ಮೂಲ ಶಿಲೆಗಳು, ಭೂಪ್ರದೇಶ, ಸಮಯ, ಇವುಗಳನ್ನೆಲ್ಲ ತಗೊಂಡಿದೆ. ಕೆಲವೊಂದ್ ಕಡೆ ತುಂಬಾ ಬೇಗ ಮಣ್ಣಾಗುತ್ತೆ, ಕೆಲವೊಂದ್ ಕಡೆ ತುಂಬಾ ಲೇಟ್ ಆಗಿ ಮಣ್ಣು ಪ್ರಕ್ರಿಯೆ ಆಗುತ್ತೆ. ಸೊ ಈ ತರ ಮಣ್ಣಿನ ರಚನೆಯು ಹಲವಾರು ರೀತಿಯ ಪ್ರಕ್ರಿಯೆಗಳನ್ನ ಹೊಂದ್ಕೊಂಡಿದೆ. ಸೊ ಇಷ್ಟೊಂದು ವರ್ಷಗಳು ಬೇಕಾಗುತ್ತೆ 1 ಇಂಚು ಮಣ್ಣನ್ನು ಮಾಡೋದಕ್ಕೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಆರೋಗ್ಯ, ಮಣ್ಣಿನ ಸಂರಕ್ಷಣೆ ತುಂಬಾ ಪ್ರಾಮುಖ್ಯತೆ ವಹಿಸ್ಕೊಂಡಿದೆ. ಸೊ ಇವಾಗ ಹೇಳ್ಬೇಕು ಅಂತಂದ್ರೆ ಮಣ್ಣಿನ ಆರೋಗ್ಯ ಅಂದ್ರೆ ಏನು ಅಂತ ನಾವು ಕೇಳ್ಬೋದು. ಹೌದು, ನಮ್ಮ ಆರೋಗ್ಯ ತರನೇ. ಇವಾಗ ಮಾನವನ ದೇಹದಲ್ಲಿ ರಕ್ತನ ಪರೀಕ್ಷೆ ಕೊಟ್ಟಾಗ BP, ಶುಗರ್ ಲೆವೆಲ್, ಕೊಲೆಸ್ಟ್ರಾಲ್ ಒಂದು ಬ್ಯಾಲೆನ್ಸ್ ಆಗಿರ್ಬೇಕು, ಇಷ್ಟರಲ್ಲಿ ಇದ್ರೆ ಅದು ಆರೋಗ್ಯವಾಗಿದೆ. ಅದೇ ರೀತಿ ಮಣ್ಣಿನಲ್ಲಿ ಭೌತಿಕ, ರಾಸಾಯನಿಕ ಮತ್ತೆ ಜೈವಿಕ ಗುಣಲಕ್ಷಣಗಳು ಅಂತ ಇದಾವೆ. ಅವುಗಳು ಬ್ಯಾಲೆನ್ಸ್ ಆಗಿರ್ಬೇಕು, ಸಮಸ್ಥಿತಿಯಲ್ಲಿ ಇರ್ಬೇಕು. ನಾವು ಏನೇ ಮಣ್ಣಿಗೆ ಕೊಟ್ಟರು ಅದು ದೊರಕುವ ರೂಪದಲ್ಲಿ ಇರ್ಬೇಕು. ಸಸ್ಯಗಳಿಗೆ ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಅದು ವೇಸ್ಟ್ ಆಗಿ ಹೋಗ್ತಾ ಇದೆ, ಈ ಮಣ್ಣು ಹಾಳಾಗ್ತಾ ಇದೆ, ಪರಿಸರನು ಮಾಲಿನ್ಯ ಆಗ್ತಿದೆ. ಇದು ಯಾವಾಗ ಬ್ಯಾಲೆನ್ಸ್ ಆಗಿರುತ್ತೋ ಅವಾಗ ನಾವು ಅದನ್ನ ಮಣ್ಣಿನ ಆರೋಗ್ಯ ಅಂತ ಹೇಳ್ತೀವಿ. ಹೌದು, ಅದೇ ತರ ಈಗ ಮಣ್ಣಿನ ಫಲವತ್ತತೆ ಅಂತಾನು ಇದೆಯಲ್ಲ. ಹೌದು, ಮಣ್ಣಿನ ಆರೋಗ್ಯ ಮತ್ತೆ ಮಣ್ಣಿನ ಫಲವತ್ತತೆ ಬೇರೆ ಬೇರೆ. ಅದಕ್ಕೆ ಹೇಳೋದು ಒಂದು ಇಂಗ್ಲಿಷ್ ಅಲ್ಲಿ ಇದೆ, ಆಲ್ ಫರ್ಟೈಲ್ ಸಾಯಿಲ್ಸ್ ಆರ್ ನಾಟ್ ಹೆಲ್ದಿ, ಆಲ್ ಹೆಲ್ದಿ ಸಾಯಿಲ್ಸ್ ಆರ್ ಫರ್ಟೈಲ್. ಅಂದ್ರೆ ಎಲ್ಲಾ ಫಲವತ್ತಾಗಿರುವ ಭೂಮಿ ಆರೋಗ್ಯವಾಗಿರೋದಿಲ್ಲ, ಆರೋಗ್ಯವಾಗಿರೋ ಭೂಮಿ ಫಲವತ್ತಾಗಿರುತ್ತೆ ಅಂತ. ಮಣ್ಣಿನ ಫಲವತ್ತತೆ ಅಂದ್ರೆ ನಾವು ಒಂದು ಗೊಬ್ಬರ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಆ ಗೊಬ್ಬರ ಬೇರೊಂದು ರೂಪಕ್ಕೆ ಕನ್ವರ್ಟ್ ಆಗಿ ಸಸ್ಯಕ್ಕೆ ದೊರಕುವ ರೂಪದಲ್ಲಿ ಅದನ್ನ ಮಣ್ಣಿಗೆ ಆ ಶಕ್ತಿ ಇದ್ರೆ ಅದನ್ನ ಮಣ್ಣಿನ ಫಲವತ್ತತೆ ಅಂತ ಹೇಳ್ತೀವಿ. ಆ ಶಕ್ತಿ ಇಲ್ದೇ ಇದ್ದಂದ್ರೆ ಆರೋಗ್ಯವಾಗಿರುವ ಮಣ್ಣು ಮಾತ್ರ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ, ಆರೋಗ್ಯವಾಗಿರುವಂತ ಮನುಷ್ಯರು ಮಾತ್ರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಾಧ್ಯ. ಅದೇ ತರ ಮಣ್ಣಿನಲ್ಲೂ ಮಣ್ಣಿನ ಆರೋಗ್ಯ ಮತ್ತೆ ಮಣ್ಣಿನ ಫಲವತ್ತತೆ ತುಂಬಾ ಪ್ರಾಮುಖ್ಯತೆ ವಹಿಸಿಕೊಂಡು. ಇನ್ನೊಂದು ಡಾಕ್ಟರ್ ಸಂಧ್ಯಾ ಅವರೇ, ಈಗ ನಮ್ಮ ಹೊಲದಾಗೆ ನಾವು ಪೋಷಕಾಂಶಗಳ ಕೊರತೆ ಇದೆ ಅಥವಾ ಇಲ್ಲ ಅನ್ನೋದು ಹೆಂಗೆ ನಾವು ತಿಳ್ಕೊಳ್ಬಹುದು? ಪೋಷಕಾಂಶಗಳ ಕೊರತೆ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಎರಡು, ಒಂದು ಬೆಳೆ ಬೆಳೆದಿದ್ರೆ ಬೆಳೆಯಲ್ಲಿ ಏನಾದ್ರೂ ಕೊರತೆ ಇದೆಯಾ ಅಂತ ನಾವು ಗಮನಿಸಬೇಕಾಗತ್ತೆ. ಕೊರತೆಯ ಲಕ್ಷಣಗಳಿರ್ತವೆ, ಬೇರೆ ಬೇರೆ ಪೋಷಕಾಂಶಗಳಿಗೆ ಕೊರತೆಯ ಲಕ್ಷಣಗಳು. ಉದಾಹರಣೆಗೆ ರಂಜಕದ ಕೊರತೆಯಾದಾಗ ಗಿಡಗಳು ನೀಲಿ ಬಣ್ಣಕ್ಕೆ ತಿರುಗ್ತವೆ. ಈ ತರ ನಾವು ಒಂದು, ಇನ್ನೊಂದು ಹಿಂದೆ ತೆಗೆದು ಬೆಳೆದು ಏನು ಹಿಸ್ಟ್ರಿ ಏನು ಅದು ಇಳುವರಿ ಕೊಟ್ಟಿದೆ, ಆಮೇಲೆ ಅದಕ್ಕೆ ಉಪಯೋಗಿಸಿದ ಗೊಬ್ಬರಗಳು ಏನು, ಆಮೇಲೆ ಪ್ರಸ್ತುತ ಏನ್ ಬೆಳೆ ಬೆಳೆದಿದೀವಿ ಅದಕ್ಕೆ ಯಾವ್ದಾವ್ದೇ ತರ ಗೊಬ್ಬರಗಳನ್ನ ಬಳಸಿದೀವಿ, ಈ ತರ ಅನೇಕ ರೀತಿಯ ನಾವು ವಿಶ್ಲೇಷಣೆ ಮಾಡಿ ಕೊನೆಗೆ ನಾವು ಮಣ್ಣಿನ ಪರೀಕ್ಷೆಯನ್ನ ಮಾಡಿಸ್ಬೇಕು. ಅವಾಗ್ಲೇ ನಮಗೆ ನಮ್ಮ ಭೂಮಿಯಲ್ಲಿ ಪೋಷಕಾಂಶಗಳು ಯಾವ ಮಟ್ಟದಲ್ಲಿದೆ, ಅದನ್ನ ಸರಿದೂಗಿಸ್ಲಿಕ್ಕೆ ಏನು ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೋಬಹುದು. ಇನ್ನೊಂದು, ಈಗ ಎಲ್ಲಾ ಸಸ್ಯಗಳಿಗೂ ಕೆಲವೊಂದು ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ, ಅವು ಯಾವುದು ಅಂತ ಸ್ವಲ್ಪ ವಿಂಗಡಣೆ ಮಾಡಿ ಹೇಳ್ತೀರಾ? ಮಣ್ಣಿನಲ್ಲಿ ಒಂದು 50-60 ಧಾತುಗಳು ಅಂತಂದ್ರೆ ಎಲಿಮೆಂಟ್ಸ್ ಅಂತ ಇರ್ತವೆ, ಅದರಲ್ಲಿ 17 ಪೋಷಕಾಂಶಗಳು ಸಸ್ಯಕ್ಕೆ ಅತ್ಯವಶ್ಯಕವಾಗಿ ಬೆಳಕಾಗುವಂತದ್ದು. 17 ಪೋಷಕಾಂಶಗಳು ಇಲ್ಲ ಅಂದ್ರೆ ಒಂದೊಂದು ಪೋಷಕಾಂಶಗಳನ್ನು ಇಳುವರಿ ಮೇಲೆ ಪ್ರಮಾಣ ಬೀಳ್ತವೆ. ಅದನ್ನ ನಾವು 4 ಗ್ರೂಪ್ ಅಲ್ಲಿ ಅಂದ್ರೆ ಗುಂಪುಗಳಲ್ಲಿ ವಿಂಗಡಿಸಲಾಗಿದೆ. ಅತೀ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರುವಂತದ್ದು ಇಂಗಾಲ, ಜಲಜನಕ, ಆಮ್ಲಜನಕ. ಇದನ್ನ ನಾವೇನು ಸಪರೇಟ್ ಆಗಿ ಹೊರಗಡೆಯಿಂದ ಕೊಡೋದಿಲ್ಲ, ವಾತಾವರಣದಲ್ಲಿ ಸಿಗುತ್ತೆ, ಮಣ್ಣಿನಿಂದ ಸಿಗುತ್ತೆ. ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರುವಂತದ್ದು ಸಾರಜನಕ, ರಂಜಕ, ಪೊಟ್ಯಾಶ್. ಯಾಕೆಂತಂದ್ರೆ ಇದರದ್ದು ಕೊರತೆಯ ಸನ್ನಿವೇಶಗಳನ್ನು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತವೆ. ಇನ್ನೊಂದು ಮಧ್ಯಮ ಪ್ರಮಾಣದಲ್ಲಿ ಬೇಕಾಗಿರುವಂತದ್ದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ ಅಥವಾ ಸಲ್ಫರ್ ಅಂತ ಹೇಳ್ತೀವಿ. ಇನ್ನು ಲಾಸ್ಟ್ ಅಲ್ಲಿ ಅಲ್ಪ ಪ್ರಮಾಣದಲ್ಲಿ ಬೇಕಾಗಿರುವಂತದ್ದು ಕಬ್ಬಿಣ, ಮ್ಯಾಂಗನೀಸು, ತಾಮ್ರ, ಸತು, ಬೋರಾನು, ಮಾಲಿಬ್ಡರಮ್ ಇವೆಲ್ಲ. ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ ಜಾಸ್ತಿ ಒತ್ತು ಈ ಸಾರಜನಕ, ರಂಜಕ, ಪೊಟ್ಯಾಶಿಗೆ ಕೊಡ್ತಾ ಇದ್ದಾರೆ. ಮಾರ್ಕೆಟ್ ಅಲ್ಲಿ ಸಿಗ್ತದೆ, ತನ್ನ ಕೆಲಸ ಮುಗಿತು. ಹೌದು, ದ್ವಿತೀಯ ಪೋಷಕಾಂಶಗಳ ಮತ್ತು ಲಘು ಪೋಷಕಾಂಶಗಳ ಮಹತ್ವದ ಬಗ್ಗೆ ಅಷ್ಟೊಂದು ಗಮನ ಹರಿಸುತ್ತಿಲ್ಲ. ಆದ್ರೆ ಆ ಒಂದೊಂದು ಪೋಷಕಾಂಶಗಳು ಒಂದೊಂದು ರೀತಿಯ ಕೊರತೆಯನ್ನ ಆ ಒಂದು ಬೆಳವಣಿಗೆಯಲ್ಲಿ, ಸಸ್ಯದ ಬೆಳವಣಿಗೆಯಲ್ಲಿ ಅಥವಾ ಬೆಳೆಯ ಇಳುವರಿಯಲ್ಲಿ ಪರಿಣಾಮ ನೋಡ್ತಾ ಇದ್ದೀವಿ. ಇನ್ನೊಂದು, ಮತ್ತೆ ಮತ್ತೆ ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಬೇಕು ಅಂತಾರೆ, ಏನು ಇದು ಸಮಗ್ರವಾಗಿ ಹೇಳಬೇಕಂದ್ರೆ ತಾವು ಏನಂತೀರಿ ಒಬ್ಬ ವಿಜ್ಞಾನಿಯಾಗಿ? ಅದೇ, ಈ ಒಂದು ಎಲ್ಲಾ ಪೋಷಕಾಂಶಗಳು ತಮ್ಮ ಮಣ್ಣಿನ ಜಮೀನಿನಲ್ಲಿ ಎಷ್ಟಿದೆ, ಎಷ್ಟರ ಮಟ್ಟಿಗಿದೆ, ಎಷ್ಟು ಪ್ರಮಾಣದಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮಾಡುವಂತಹ ಒಂದು ವಿಶ್ಲೇಷಣೆ ಮಣ್ಣು ಪರೀಕ್ಷೆ. ಈ ಮಣ್ಣು ಪರೀಕ್ಷೆ ಮಾಡುವಂತದ್ದು ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇಟ್ಕೊಂಡು ಎಲ್ಲಿ ಪ್ರಯೋಗಾಲಯದಲ್ಲಿ ಮಾಡ್ತಾರೆ. ಆದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದಕ್ಕೆ ಮಣ್ಣಿನ ಮಾದರಿ ತೆಗೆಯುವುದೇ ತುಂಬಾ ಮುಖ್ಯವಾಗಿರುವಂತಹ ವಿಷಯ. ಯಾಕೆಂತಂದ್ರೆ ಮಣ್ಣು ಮಾದರಿ ಯಾವ ತರ ತೆಗಿತೀವಿ ಅದ್ರ ಮೇಲೆ ಮಣ್ಣಿನ ಪರೀಕ್ಷೆಯ ಒಂದು ರಿಸಲ್ಟ್ ಅಥವಾ ನಾವೇನು ಏನು ವಿಷಯಗಳು ಅದು ತಿಳ್ಕೊಳ್ಳುವಂತದ್ದು. ಹಾಗಾಗಿ ಮಣ್ಣಿನ ಪರೀಕ್ಷೆ ಮಾಡೋದಕ್ಕೆ ಮಣ್ಣಿನ ಮಾದರಿ ಹೇಗೆ ಮಾಡುವಂತದ್ದು ಅನ್ನೋದು ರೈತರು ತುಂಬಾ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತದ್ದು. ಅದು ಕೂಡ ರೈತರಿಗೆ ಗೊತ್ತಿದೆ. ಆದ್ರೂ ಈಗ ಈ ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ಎಂತ ಉಪಯೋಗ ನಮ್ಮ ರೈತರಿಗೆ ಸಿಗುತ್ತೆ? ಹೌದು, ಮಣ್ಣಿನ ಪರೀಕ್ಷೆ ಮಾಡಿದ್ರೆ ತಮ್ಮ ಜಮೀನಿನ ಮಣ್ಣಿನಲ್ಲಿ ಯಾವ ಪ್ರಮಾಣದಲ್ಲಿ ಪೋಷಕಾಂಶಗಳಿದಾವೆ ಅಂತ ತಿಳ್ಕೋಬಹುದು. ಆ ಪೋಷಕಾಂಶಗಳು ಯಾವ್ದು ಕಡಿಮೆ ಇದೆ ಅದನ್ನ ನಾವು ಮಾತ್ರ ಸೇರಿಸಬಹುದು. ಸುಮ್ನೆ ಒಂದು ಎಕರೆಗೆ ಒಂದ್ 4 ಮೂಟೆ ಜನರಲ್ ಆಗಿ ಯೂರಿಯಾ ಅಥವಾ ಏನೋ ಒಂದು ಎರಚೋ ಬದಲು ಅಲ್ಲಿ ಸಾರಜನಕದ ಅಂಶ ಎಷ್ಟಿದೆ, ಉಳಿದಿದ್ದು ಆ ಬೆಳೆಗೆ ಎಷ್ಟು ಬೇಕು. ಒಂದು ಏನಂತಂದ್ರೆ ಪ್ರತಿಯೊಂದು ಬೆಳೆಗೂ ಇಷ್ಟು ಅಂತ ಶಿಫಾರಸು ಮಾಡಿರುವ ಸಾರಜನಕ, ರಂಜಕ ಇದೆ, ಪೊಟ್ಯಾಶ್ ಇದೆ. ಅದನ್ನ ಬಿಟ್ಟು ಮಣ್ಣಿನಲ್ಲಿ ಇರೋದನ್ನ ಬಿಟ್ಟು ಉಳಿದಿದ ಅಂಶನ ನಾವು ರಾಸಾಯನಿಕ ಗೊಬ್ಬರಗಳ ಮೂಲಕ ಕೊಡಬಹುದು. ಸೊ ಆ ಒಂದು ವಿಷಯಗಳನ್ನ ತಿಳ್ಕೊಬಹುದು. ಇನ್ನೊಂದು, ಮಣ್ಣಿನಲ್ಲಿ ಹುಳಿ ಮಣ್ಣು ಅಥವಾ ಕ್ಷಾರೀಯ ಮಣ್ಣು ಅಥವಾ ಇದು ಜೌಗು ಮಣ್ಣು ಅಂತೆಲ್ಲ ಬರ್ತವೆ. ಆ ಮಣ್ಣು ನಿಮ್ಮ ಹುಳಿ ಮಣ್ಣು ಆಗಿದ್ರೆ ಅದಕ್ಕೆ ಯಾವ ಕ್ರಮಗಳನ್ನ ತಗೊಳ್ಬಹುದು, ಆ ತರ ಅದನ್ನ ಒಂದು ತಗೋಬಹುದು. ಮತ್ತೆ ಹೆಚ್ಚಾಗಿ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಇದ್ದಾಗ ಲಘು ಪೋಷಕಾಂಶಗಳನ್ನ ನಾವು ಯಾವ ತರ ಹಾಕಬಹುದು, ಮಣ್ಣಿನ ಸ್ವರೂಪ ನೀರು ಹಿಡಿದುಕೊಳ್ಳುತ್ತಾ ಇಲ್ವಾ ಅಥವಾ ರಚನೆ ಸಾಂದ್ರತೆ ಎಲ್ಲದರ ಬಗ್ಗೆನೂ ನಾವು ಈ ಒಂದು ಮಣ್ಣು ಪರೀಕ್ಷೆಯ ಮೂಲಕ ತಿಳ್ಕೋಬಹುದು. ಇದಲ್ಲದೆ ಈಗ ಮಣ್ಣು ಮಾದರಿ ಸಂಗ್ರಹಿಸಬೇಕು ಅಂತಾರಲ್ಲ, ಅದೇ ಅದು ಏನದು? ಮಣ್ಣಿನ ಮಾದರಿಯ ಸಂಗ್ರಹಣೆ ತುಂಬಾ ಪ್ರಮುಖವಾಗಿರೋದು ಅಂತ ನಾನು ಅವಾಗ್ಲೇ ಹೇಳಿದೆ. ಯಾಕೆಂತಂದ್ರೆ ಮಣ್ಣು ಪರೀಕ್ಷೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇಟ್ಕೊಂಡು ಮಾಡ್ತಾರೆ, ಆದ್ರೆ ಮಾದರಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ರೈತರು ಒಂದು ಎಕರೆ ಜಮೀನಲ್ಲಿ ಒಂದ್ ಸ್ವಲ್ಪ ಅಡ್ಡಾದಿಡ್ಡಿಯಾಗಿ ಓಡಾಡ್ಕೊಂಡು ಹೋಗಿ ಒಂದ್ ಎಕರೆ ಜಮೀನಲ್ಲಿ ಎಲ್ಲೆಲ್ಲಿ ತೆಗಿಬಾರ್ದು ಅನ್ನೋದು ತುಂಬಾ ಪ್ರಮುಖವಾಗಿರುತ್ತೆ. ಬದುಗಳ ಹತ್ರ ತೆಗಿಬಾರ್ದು. ಯಾಕೆ? ಬದುಗಳ ಹತ್ರ ನೀರು ನಿಂತು ಅಲ್ಲಿ ಪೋಷಕಾಂಶಗಳು ಜಾಸ್ತಿ ಹೊಂದ್ಕೊಳ್ಬಿಡ್ತವೆ. ಬದುಗಳು ಒಂದು ಜಮೀನ್ ಬದು ಇದ್ರೆ ಸೈಡ್ ಅಲ್ಲಿ ಕರೆಂಟ್ ಕಂಬದ ಕೆಳಗಡೆ ತೆಗಿಬಾರ್ದು. ಯಾಕೆ ಅಲ್ಲಿ ಆ ಕಾಪರ್ ಅಂಶ ಜಾಸ್ತಿ ಸೇರ್ಕೊಳ್ಳುತ್ತೆ ಆ ಒಂದು ಪ್ರದೇಶದಲ್ಲಿ, ಅದು ಫಲವತ್ತಾಗಿರುತ್ತೆ, ಜಾಸ್ತಿ ತೋರಿಸುತ್ತೆ, ಓವರ್ ಎಸ್ಟಿಮೇಟ್ ಮಾಡುತ್ತೆ. ಅದೇ ತರ ಮರದ ಕೆಳಗಡೆ ಕರೆಕ್ಟ್ ಆಗಿ ತಗೋಬಾರದು, ಬೆದ್ದ ಎಲೆಗಳು ಬಿದ್ದಿರುತ್ತೆ, ಮರದ ಬುಡದಲ್ಲಿ ತೆಗೋಬಾರದು. ಎರಡು ಸಾಲು, ಈಗ ಟೊಮೆಟೊ ಸಾಲು ಇದೆ ಅಂತ ಇಟ್ಕೊಳ್ಳಿ, ಎರಡು ಸಾಲಿನ ಮಧ್ಯದಲ್ಲಿ ಖಾಲಿ ಜಮೀನು ಇರುತ್ತಲ್ಲ ಅಲ್ಲಿ ತಗೋಬೇಕು. ಇವಾಗ ನಾವು ಮಣ್ಣಿನ ಮಾದರಿನ ಯಾವಾಗ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಯಾವುದೇ ಬೆಳೆ ಬೆಳೆಯೋದಕ್ಕಿಂತ ಮುಂಚೆ, ಉಳುಮೆ ಮಾಡೋದಕ್ಕಿಂತ ಮುಂಚೆ ಮಣ್ಣಿನ ಮಾದರಿ ತೆಗೆದ್ರೆ ತುಂಬಾ ಪ್ರಮುಖವಾಗಿರೋದು. ಈಗ ಒಂದು 7-8 ಕಡೆ ತೆಗೆದು ಅಂದ್ರೆ ಒಂದು ಚಣಿಕೆ ತಗೊಂಡು ಅಥವಾ ಗುದ್ಲಿ ತಗೊಂಡು ಎರಡ್ ಸಲಿಗೆ ಹಾಕ್ತಾಗ ಯು ಅಥವಾ ಯು ವಿ ಶೇಪ್ ಅಂತ ಬರುತ್ತೆ, ಅಲ್ಲಿಂದ ತಗೋಬೇಕು. ಆದ್ರೆ ಅಲ್ಲಿ ಅದ್ರ ಒಳಗಡೆ ಇರುವ ಮಣ್ಣನ್ನ ನಾವು ತೆಗೆದು ಹೊರಗಡೆ ಹಾಕ್ಬೇಕು. ಒಂದು ಶೇಪ್ ಬಂದಿರುತ್ತಲ್ಲ, ಆ ಒಂದು ಶೇಪ್ ಅಲ್ಲಿ ನಾವು ಅದನ್ನ ಹಿಂಗೆ ಕೆರೆದ್ಬಿಟ್ಟು ಮಣ್ಣನ್ನ ತೆಗಿಬೇಕು. ಈ ತರ ಒಂದು ಎಕರೆಯಿಂದ 7-8 ಕಡೆ ತೆಗೆದಾಗ ಒಂದು 3-4 ಕೆಜಿ ಮಣ್ಣು ಸಿಗುತ್ತೆ. ನಮ್ಗೆ ವಿಶ್ಲೇಷಣೆ ಮಾಡೋದಕ್ಕೆ 3-4 ಕೆಜಿ ಮಣ್ಣು ಬೇಕಾಗಿಲ್ಲ. ಸೊ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಳೆ ಮೇಲೆ ಹರಡಿಕೊಂಡು ಚೆನ್ನಾಗಿ ಹರಡ್ಬಿಟ್ಟು 4 ಭಾಗಗಳಾಗಿ ವಿಂಗಡಿಸ್ಬೇಕು. ಮಧ್ಯದಲ್ಲಿ ಒಂದು ಪ್ಲಸ್ ಆಕಾರ ಮಾಡಿದ್ರೆ ಆಯ್ತು. ಆ ವಿರುದ್ಧ ದಿಕ್ಕಿನಲ್ಲಿರುವ ಮಣ್ಣು ತೆಗಿಬೇಕು, ಮತ್ತೆ ಒಟ್ಟುಗೂಡಿಸ್ಬೇಕು. ಇದೇ ತರ ಒಂದು 4-5 ಸಲ ಮಾಡಿದಾಗ ಒಂದು 300-500 ಗ್ರಾಂ ಮಣ್ಣು ನಮಗೆ ಸಿಗುತ್ತೆ. ಆ ಒಂದು ಮಣ್ಣು ಪರೀಕ್ಷೆ ಮಾಡೋದಕ್ಕೆ 300-500 ಗ್ರಾಂ ಮಣ್ಣು ಸಾಕಾಗುತ್ತೆ. ಈ ತರ ಮಣ್ಣನ್ನ ತಗೊಂಡು ಒಂದು ಕ್ಲೀನ್ ಆಗಿರುವ ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡು ಬಂದು ಪ್ರಯೋಗಾಲಯಕ್ಕೆ ನಾವು ಕೊಡಬೇಕಾಗುತ್ತೆ. ಇನ್ನ ನೆಕ್ಸ್ಟ್ ಕ್ವಶನ್ ಬರ್ಬೋದು, ಎಷ್ಟು ಆಳದಲ್ಲಿ ತೆಗಿಬೇಕು ಅನ್ನೋದು. ನಾವು ಸಾಮಾನ್ಯವಾಗಿ ಮಣ್ಣಿನ ಒಂದು ಪೋಷಕಾಂಶಗಳಲ್ಲಿ ನೋಡ್ಬೇಕು ಅಂತಂದ್ರೆ 15-20 ಸೆಂಟಿಮೀಟರ್ ಆಳದಿಂದ ನಾವು ಮಣ್ಣು ತೆಗಿಬೇಕು. ಆದ್ರೆ ಒಂದು ಬೆಳೆನೆ ನಿರ್ದಿಷ್ಟವಾಗಿ ಬೇಕು ಅಂತಂದ್ರೆ, ಈಗ ಮಾವಿನ ಬೆಳೆಯಲ್ಲಿ ಅದರ ಬೇರು ಎಷ್ಟು ಆಳಕ್ಕೆ ಹೋಗಿರುತ್ತೆ, ತುಂಬಾ ಆಳದಕ್ಕೆ ಹೋಗಿರುತ್ತೆ. ಮಣ್ಣಿನ ಮಾದರಿ ತೆಗೆಯೋದೇ ಮೇನ್ ಆಗಿ ಅದರ ಬೇರು, ಒಂದು ಬೆಳೆಯ ಬೇರು ಎಷ್ಟು ಆಳಕ್ಕೆ ಹೋಗಿದೆ ಅದರ ಮೇಲೆ ಮಣ್ಣಿನ ಮಾದರಿ ತೆಗೆಯುವಂತದ್ದು. ಈಗ ರಾಗಿ, ಜೋಳ, ಶೇಂಗಾ ಅಂತವುಗಳಿಗೆ ಆದ್ರೆ 15-20 ಸೆಂಟಿಮೀಟರ್ ಆಳದಿಂದ ಸಾಕಾಗುತ್ತೆ. ಮೇವಿನ ಬೆಳೆಗಳು ಅಂತ ಅದಕ್ಕೆ ಇನ್ನ ಕಡಿಮೆ, 10 ಸೆಂಟಿಮೀಟರ್ ಇಂದ ಸಾಕಾಗುತ್ತೆ. ಹಣ್ಣಿನ ಬೆಳೆಗಳಾದ್ರೆ ತುಂಬಾ ಆಳದಿಂದ ತೆಗಿಬೇಕು, 30-40 ಸೆಂಟಿಮೀಟರ್ ಆಳದಿಂದ ನಾವು ಮಣ್ಣಿನ ಮಾದರಿಯನ್ನ ತೆಗಿಬೇಕು. ಈ ತರ ತೆಗೆದ ಮಣ್ಣಿನ ನಾವು ಒಂದು ಕ್ಲೀನ್ ಆಗಿರುವಂತ ಕವರಲ್ಲಿ ಹಾಕಿ ಎಲ್ಲಾ ರೀತಿಯ ಮಾಹಿತಿಯನ್ನ ಅದರಲ್ಲಿ ಕೊಡಬೇಕು. ನಾವು ಏನು ಬೆಳೆ ಬೆಳೆದಿದ್ರಿ, ಹಿಂದೆ ಏನಾದ್ರು ಬೆಳೆ ಬೆಳೆದಿದ್ರೆ ಎಲ್ಲಾ ಮಾಹಿತಿಯನ್ನು ಕೊಡದು ನಾವು ಪ್ರಯೋಗಾಲಯಕ್ಕೆ ತಲುಪಿಸಬೇಕಾಗುತ್ತೆ. ಈ ತರ ಆಳದಲ್ಲಿ ತೆಗೆದ್ರೆ ತಮಗೆ ಮಣ್ಣಿನ ಮಾದರಿ ತಮಗೆ ಸುಲಭವಾಗಿ ಕಂಡುಕೋಬಹುದು. ಹೌದು, ಮಣ್ಣಿನ ಮಾದರಿ ಅಂದ್ರೆ ನೈಜ ಮಣ್ಣಿನ ಮಾದರಿ ಆಗುತ್ತೆ ಅಂತ ಈ ತರ ಪ್ರೊಸೀಜರ್ ಮಾಡಿದ್ರೆ. ಈಗ ಮಣ್ಣಿನ ಮಾದರಿಯನ್ನ ಸಂಗ್ರಹಿಸಬೇಕಾದ್ರೆ ಯಾವ್ಯಾವ ತರದ ಉಪಕರಣಗಳನ್ನ ನಾವು ಉಪಯೋಗಿಸಿದ್ರೆ ಉತ್ತಮ ಅಂತೀರಿ? ಅನೇಕ ರೀತಿಯ ಉಪಕರಣಗಳಿದಾವೆ, ಆದ್ರೆ ನಾವು ರೈತರಿಗೆ ಹೇಳುವಂತದ್ದು ಒಂದು ಅವ್ರ ಹತ್ರ ಗುದ್ಲಿ, ಯಾವ್ದು ಸ್ಪೇಡ್ ಅಂತ ಏನ್ ಹೇಳ್ತೀವಿ ಅದನ್ನ ತಗೊಂಡ್ರೆ ಸಾಕು. ಒಂದು ಕ್ಲೀನ್ ಆಗಿರುವ ಪ್ಲಾಸ್ಟಿಕ್ ಕವರು, ಒಂದು ಲೇಬಲ್ ಏನಾದ್ರು ಹಚ್ಚಕ್ಕಿಲ್ಲ, ಒಂದು ಪೇಪರ್ ಅಲ್ಲಿ ಅದ್ರೊಳಗಡೆ ಅವ್ರದ್ದು ಏನು ಡೀಟೇಲ್ಸ್ ಎಲ್ಲ ಹಾಕಿ ಕೊಡೋದಕ್ಕೆ, ಹೆಸರು ಬರೆದು, ಸರ್ವೆ ನಂಬರ್, ಏನ್ ಬೆಳೆ ಬೆಳೆದಿದ್ದೀರ ಎಲ್ಲ ಹಾಕ್ಬಿಟ್ಟು ಅದರಲ್ಲಿ ಕೊಟ್ರೆ ಸಾಕಾಗುತ್ತೆ. ಯಾವ ತರ ಮುನ್ನೆಚ್ಚರಿಕೆ ಕ್ರಮನೂ ಅನುಸರಿಸಬೇಕು ಅಂತಾರಲ್ಲ ಅಲ್ಲಿ, ಅದೇ ನಾನು ಆವಾಗ್ಲೇ ಮಣ್ಣು ಮಾದರಿ ತೆಗಿಬೇಕಾರೆ ಬದುಗಳ ಹತ್ತಿರ ತೆಗಿಬಾರದು, ಕಾಲು ದಾರಿಯ ಹತ್ತಿರ ತೆಗಿಬಾರದು, ಮರಗಳ ಹತ್ತಿರ ತೆಗಿಬಾರದು, ಬಾವಿಗಳ ಹತ್ತಿರ ತೆಗಿಬಾರದು, ವಿದ್ಯುತ್ ಕಂಬದ ಕೆಳಗಡೆ ತೆಗಿಬಾರದು. ಇವಾಗ ಇಲ್ಲಿ ತಿಪ್ಪೆ ಗೊಬ್ಬರ ಒಂದ್ ಕಡೆ ರಾಶಿ ಹಾಕಿರ್ತಾರೆ, ಅದ್ರ ಪಕ್ಕದಲ್ಲಿ ತೆಗಿಬಾರದು. ಅಲ್ಲಿ ಸ್ವಾಭಾವಿಕವಾಗಿ ಓವರ್ ಎಸ್ಟಿಮೇಷನ್, ಏನು ಪೋಷಕಾಂಶ ಇದೆಯೋ ಅದಕ್ಕಿಂತ ಜಾಸ್ತಿ ತೋರಿಸ್ಬಿಡುತ್ತೆ. ಸೊ ಅಂತ ಕಡೆ ನಾವು ಮಣ್ಣಿನ ಮಾದರಿಯನ್ನ ತಗೋಬಾರದು. ಇನ್ನು ಡಾಕ್ಟರ್ ಸಂಧ್ಯಾ ಅವರೇ, ಈ ಪೋಷಕಾಂಶ ನಿರ್ವಹಣೆಯಲ್ಲಿ ಕೂಡ ಸೂಕ್ಷ್ಮ ಜೀವಿ ತುಂಬಾ ಪ್ರಮುಖ ಪಾತ್ರ ವಹಿಸ್ತವೆ ಅಂತ ಹೇಳಿದ್ರೆ ಯಾವ್ಯಾವ ಸೂಕ್ಷ್ಮ ಜೀವಿಗಳು ಅಲ್ಲಿ ಪ್ರಭಾವ ಬೀರ್ತವೆ? ಎಲ್ಲಾ ರೀತಿಯ ಸೂಕ್ಷ್ಮ ಜೀವಿಗಳು ಪ್ರಭಾವ ಬೀರುತ್ತವೆ. ಕಣ್ಣಿಗೆ ಕಾಣಿಸುವಂತದ್ದು ಇದಾವೆ, ಕಣ್ಣಿಗೆ ಕಾಣಿಸದಲ್ಲಿ ಇರುವಂತದ್ದು ಇದಾವೆ. ಈ ಒಂದು ಯಾವುದೇ ಒಂದು ಮಣ್ಣಿನಲ್ಲಿ ಏನೇ ಹಾಕಿದ್ರು ಅದನ್ನ ಕೊಳೆಸ್ಬಿಟ್ಟು ಇನ್ನೊಂದು ರೂಪಕ್ಕೆ ತಲುಪಿಸ್ಬಿಟ್ಟು ಅದನ್ನ ಪೋಷಕಾಂಶನ ಗಿಡಕ್ಕೆ ಸಿಗುವಂಗೆ ಮಾಡೋದೇ ಅಂತದೇ ಸೂಕ್ಷ್ಮಾಣುಜೀವಿಗಳು. ನಾನು ಅವಾಗ್ಲೇ ಹೇಳಿದೆ, ಜೀವಾಂಶ ಅನ್ನೋದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತವೆ. ಇಲ್ಲಿ ಜೀವಿಗಳೇ ಇರಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನಾವು ಅತಿಯಾಗಿ ರಾಸಾಯನಿಕಗಳನ್ನ ಬಳಸಿ ಈ ಜೀವಿಗಳನ್ನ ನಾವು ಕಾಣದಂಗ ಆಗಿದೆ. ಎರೆಹುಳು ನಾಶ ಮಾಡ್ತಾ ಇದೀವಿ. ಎರೆಹುಳು ಎಷ್ಟೊಂದು ಜಮೀನಲ್ಲಿ ನಾವು ಎರೆಹುಳುಗಳನ್ನ ಕಾಣಿಸ್ತಾ ಇದೀಯ ಮೊದಲು ನಂಗೆ ಏನು ಇಲ್ಲ. ಇಲ್ಲ, ಎರೆಹುಳುಗಳು ಕಡಿಮೆ ಆಗ್ತಾ ಇದಾವೆ. ಏನಾಗ್ತವೆ, ಅವುಗಳಿಗೆ ಒಂದು ಸಾವಯವ ಅಂಶ ಜಾಸ್ತಿ ಇರುವ ಪ್ರದೇಶ ಇದ್ರೆ ಮಾತ್ರ ಅವುಗಳು ಬದುಕುಳಿತವೆ, ಅವುಗಳು ಕೆಲಸ ಮಾಡ್ತವೆ. ನಾವು ಇತ್ತೀಚೆಗೆ ನೋಡ್ತಿರ್ಬೋದು, ನಾವು ಏನೇ ಬೆಳೆಗೆ ಹಾಕಿದ್ರು ರೈತರು ಏನ್ ಹೇಳ್ತಿದಾರೆ, ಏನು ಇಳುವರಿ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲೋ ನಮ್ಗೆ ಅದು ಇಳುವರಿಲಿ ಜಾಸ್ತಿ ಆದಂಗ ಅನಿಸ್ತಿಲ್ಲ ನೀವ್ ಏನ್ ಹೇಳಿದ್ರು. ಯಾಕೆ ಅಂತಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾವು ಮಣ್ಣಿಗೆ ಎಷ್ಟು ಸೇರಿಸಿದ್ರು ಕೆಲಸ ಮಾಡ್ತಾ ಇಲ್ಲ. ಕೆಲಸ ಆಗಿ ಅದು ನಮ್ಮ ಬೆಳೆಗೆ ಸಿಗ್ಬೇಕು, ಇಳುವರಿ ಜಾಸ್ತಿ ಆಗ್ಬೇಕು ಅಂತಂದ್ರೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ ತುಂಬಾ ಮುಖ್ಯವಾಗಿದೆ. ಇನ್ನೊಂದು ಡಾಕ್ಟರ್ ಸಂಧ್ಯಾ ಅವರೇ, ಈ ಕೆಲವು ರೋಗಗಳು ಗಿಡದ ಮೇಲೆ ಕಂಡು ಬರ್ತವೆ, ಆದ್ರೆ ಗಿಡದ ಬುಡದಲ್ಲಿ ಏನೋ ಒಂದು ನ್ಯೂನತೆಯಿಂದಾನೆ ಅವು ಬಂದಿರಬಹುದಲ್ಲ. ಹೌದು, ಮಣ್ಣಿನಿಂದ ಹರಡುವ ರೋಗಗಳು ಜಾಸ್ತಿ ಇದಾವೆ. ಈಗ ಫಾರ್ ಎಕ್ಸಾಂಪಲ್ ವಿಲ್ಟ್, ಯಾವ್ದ್ರಲ್ಲಿ? ಸೊರಗು ರೋಗ, ಟೊಮ್ಯಾಟೋದಲ್ಲಿ, ಟೊಮ್ಯಾಟೋದಲ್ಲಿ, ಭತ್ತದಲ್ಲಿ ಬೆಂಕಿ ರೋಗ ಅಂತ ಎಲ್ಲರೂ ಹೇಳ್ತಾನೆ ಹೋಗ್ತಾರೆ. ಆದ್ರೆ ಅದು ಮೂಲ ಅದು ಶುರು ಆಗಿರದೆ ಬುಡದಲ್ಲಿ, ಬುಡದ ಮಣ್ಣಿನಲ್ಲಿ ಅನಾನುಕೂಲ ಏನು ನಿಶಕ್ತತೆ ಆಗಿ ಅದಾಗಿರುವಂತಹ. ಖಂಡಿತವಾಗ್ಲೂ ಇವಾಗ ಇತ್ತೀಚಿನ ದಿನಗಳಲ್ಲಿ ಯಾವ ಬೆಳೆಗಳಲ್ಲಿ ಅತಿ ಹೆಚ್ಚಾಗಿ ರೋಗಗಳು, ಕೀಟಗಳ ಬಾಧೆಗಳು ಬರ್ತಿರೋದೆ ಮಣ್ಣಿನಲ್ಲಿ ಆ ಒಂದು ಶಕ್ತಿ ಗಿಡಕ್ಕೆ ಕೊಡಕ್ಕಾಗ್ತಾ ಇಲ್ಲ. ಇವಾಗ ಒಂದು ಮಗುವಿಗೆ ತಗೊಳ್ಳಿ, ಇಮ್ಯುನಿಟಿ ಶಕ್ತಿ, ನಾವು ಇಮ್ಯುನಿಟಿ ಬರಬೇಕು ಅಂತಂದ್ರೆ ಒಳ್ಳೆ ಫುಡ್ ಕೊಟ್ರೆ ಅದು ಕೆಲಸ ಮಾಡ್ತವೆ. ಅದೇ ರೀತಿ ನೋಡಿ, ಬೆಂಕಿ ರೋಗ ಗೊತ್ತಾಗದೆ ಅವಾಗ ಎಲ್ಲ ಮುಗಿದೋದ್ಮೇಲೆ. ಹೌದು, ಅಂದ್ರೆ ನಾವು ಗಿಡ ನೆಡಬೇಕಾದ್ರೇನೆ, ಭತ್ತದ ಗಿಡ ಹಾಕಬೇಕಾದ್ರೇನೆ, ಅದು ಯಾವಾಗ ಒಂದು 4-5 ತಿಂಗಳ ಮೊದ್ಲೇನೆ ನೀವು ಅದು ಸರಿ ಮಾಡ್ಕೋಬೇಕಾಗಿತ್ತು. ಸರಿ ಮಾಡ್ಕೋಬೇಕು. ಇವತ್ತು ಗಿಡ ಅದು ಬೆಂಕಿ ಆಗಿದೆ ಅಂತ ನಾವು ಹೇಳ್ತೇವೆ. ಎಲ್ಲೂ ಎಷ್ಟು ದಿನ, ಎಷ್ಟು ವ್ಯತ್ಯಾಸ ಅದು ನಮ್ಗೆ ಕಂಡು ಬರೋದದು. ಹೌದೌದು, ಅನೇಕ ರೀತಿಯ ಸಮಸ್ಯೆಗಳು ಬರ್ತಿರೋದೆ ಮಣ್ಣಿನಲ್ಲಿ ನಾವು ಸಂರಕ್ಷಣೆ ಮಾಡದಲ್ಲಿ ಇರೋದ್ರಿಂದ, ಮಣ್ಣಿನ ಒಂದು ಆರೋಗ್ಯನ ನಾವು ಕಾಪಾಡಿಕೊಂಡು ಬರದಲ್ಲೇ ಇರೋದ್ರಿಂದ. ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇರೋದು ಸೂಕ್ಷ್ಮ ಜೀವಿಗಳು. ಇವಾಗ ಟೊಮ್ಯಾಟೋದಲ್ಲಿ ವಿಲ್ಟ್ ಅನ್ನೋದು, ಮಣ್ಣಿನಲ್ಲಿ ಟ್ರೈಕೋಡರ್ಮ ಅಂತ ಒಂದು ಸೂಕ್ಷ್ಮಾಣುಜೀವಿ ಇದೆ, ಆ ವಿಲ್ಟ್ ಅನ್ನ ತಿಂದು ಬಿಡುತ್ತೆ. ಆ ಟ್ರೈಕೋಡರ್ಮ ಇಲ್ಲ ಈಗ ಮಣ್ಣಿನಲ್ಲಿ, ಗಿಡಕ್ ಬರ್ತಾ ಇದೆ. ಹೊರಗಡೆಯಿಂದ ಟ್ರೈಕೋಡರ್ಮ ಹಾಕ್ತಾ ಇದೀವಿ, ಯಾವಾಗ ಗಿಡಕ್ ಬಂದ ಮೇಲೆ ಹಾಕ್ತಾ ಇದೆ. ಮೊದ್ಲೇ ಇದ್ರೆ ಆ ವಿಲ್ಟ್ ಅನ್ನೋದು ಸದೃಢ ಆಗಿರ್ತಿತ್ತು, ರೆಸಿಸ್ಟೆನ್ಸ್ ಪವರ್ ಪಡ್ಕೊಂಡಿರ್ತಿತ್ತು, ಮೊದ್ಲೇನೆ ಬರ್ತಾ ಇತ್ತು. ಇನ್ನೊಂದು ಡಾಕ್ಟರ್ ಸಂಧ್ಯಾ ಅವರೇ, ನಾವು ಗಮನಿಸಿದಾಗ ಈಗ ಒಣ ಮಣ್ಣು ಅಂತೇವೆ, ಅಂದ್ರೆ ಈಗ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಮಣ್ಣನ್ನು ನೋಡ್ತೇವಲ್ಲ, ಆ ಮಣ್ಣು ಮತ್ತೀಗೆ ಇದು ಏನು ಏಕದಳ ಧಾನ್ಯಗಳ ಬೆಳಿತೇವಲ್ಲ, ಈಗ ಭತ್ತ ಮತ್ತಿನ್ನೇನು ಬೆಳೆ ಬೆಳಿತೇವಲ್ಲ, ಏನು ತೇವಾಂಶವಿರ ನೀರು ತುಂಬಿದ ಮಣ್ಣಾಗಿರ್ತದೆ, ಆ ಮಣ್ಣಿಗೆ ಮತ್ತೆ ಈ ಮಣ್ಣಲ್ಲಿ ಏನ್ ವ್ಯತ್ಯಾಸ ಇರುತ್ತದೆ? ಮಣ್ಣಿನ ವ್ಯತ್ಯಾಸಕ್ಕಿಂತ ಆ ಬೆಳೆಗೆ ಎಷ್ಟು ನೀರು ಬೇಕು ಅನ್ನೋದು ಇಂಪಾರ್ಟೆಂಟ್. ಇವಾಗ ಭತ್ತ ಬೆಳೆಯೋದಕ್ಕೆ ನೀರು ಜಾಸ್ತಿ ಬೇಕು, ನೀರು ಬೇಕು. ಹೌದು, ಆದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ನಿರಂತರ ನೀರು ನಿಂತ್ರೆ ಆಗೋದಿಲ್ಲ, ಅದರ ಸ್ವಲ್ಪ ತೇವಾಂಶ ಇರುತ್ತೆ. ಮತ್ತೆ ಆದಷ್ಟು ತೋಟಗಾರಿಕಾ ಬೆಳೆಗಳಂತೀವಿ, ಅಡಿಕೆ ತಗೊಳ್ಳಿ, ಕೊಕ್ಕೋ ಅಂತ ಅವೆಲ್ಲ ತಗೊಳ್ಳಿ, ಈ ಹುಳಿ ಮಣ್ಣಿನಲ್ಲಿ ಜಾಸ್ತಿ ಚೆನ್ನಾಗಿ ಬರುತ್ತೆ. ಹುಳಿ ಮಣ್ಣಿನಲ್ಲಿ, ಅಸಿಡಿಕ್ ನಲ್ಲಿ, ಈ ಕಡೆ ಬರ್ತಿದ್ದಂಗೆ ಅದೇ, ಅದಕ್ಕೆ ಕರಾವಳಿ ಮತ್ತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಹುಳಿ ಮಣ್ಣು ಜಾಸ್ತಿ, ಅಲ್ಲಿ ಜಾಸ್ತಿ ಚೆನ್ನಾಗಿ ಬೆಳೀತಾ ಇದೆ ಹುಳಿ ಮಣ್ಣು, ಅಲ್ಲೆಲ್ಲ ಹುಳಿ ಮಣ್ಣು ಇರ್ತವೆ, ಆಮ್ಲೀಯ ಮಣ್ಣು ಅಂತ ಹೇಳ್ತೀವಿ. ಈಗ ಬರ್ತಿದ್ದಂಗೆ ಈ ತರಕಾರಿ ಬೆಳೆಗಳು ಅಥವಾ ಆಹಾರ ಧಾನ್ಯಗಳ ಬೆಳೆಗಳು ಜಾಸ್ತಿ ಈ ಕಡೆ ತಟಸ್ಥವಾಗಿರುವ ಅಥವಾ ಆಲ್ಕಲೈನ್ ಸಾಯಿಲ್ ಅಂತ ಹೇಳ್ತೀವಿ, ಅಂತವುಗಳು ಅದಕ್ಕೆ ಸೂಟ್ ಆಗಿರುತ್ತೆ, ಸೂಕ್ತವಾಗಿರುತ್ತೆ. ಅವಾಗ ಆ ಒಂದು ಸೂಕ್ತತೆ ಮೇಲೆ ನಾವು ಇದನ್ನ ಏನದು ಬೆಳೆಗಳನ್ನ ಬೆಳಿಬೇಕಾಗತ್ತೆ. ಅಲ್ಲ, ಈಗ ಆ ಮಣ್ಣಿನಲ್ಲಿ ಬೇರೆ ಬೇರೆ ಅಂಶ ಇರ್ತದೆ ಅಂತ, ತೇವಾಂಶ ಇರೋ ಮಣ್ಣು ಮತ್ತೆ ನೀರು ಒಳಗಿರೋ ಮಣ್ಣು. ಹೌದು ಹೌದು, ಖಂಡಿತವಾಗ್ಲೂ ನೀವು ಬಣ್ಣದಲ್ಲೇ ನೋಡಬಹುದು ಹೊರಗಡೆಯಿಂದ ಆ ಕಡೆ ಹೋಗ್ತಿದ್ದಂಗೆನೆ. ಅಲ್ಲ, ಈಗ ಎಲ್ಲಾ ಪ್ರದೇಶದಲ್ಲಿ ನೀರಿನಲ್ಲಿ ಇರೋ ಮಣ್ಣು ಒಂದೇ ತರ ಇರಬಹುದಲ್ಲ? ಇಲ್ಲ ಇಲ್ಲ, ಎಲ್ಲ ನೀರಿನಲ್ಲಿ ಎಲ್ಲ ಪ್ರದೇಶದಲ್ಲೂ ಇಲ್ಲ ಇಲ್ಲ. ಈ ಉದಾಹರಣೆಗೆ ಮಲೆನಾಡಲ್ಲಿ ಅಥವಾ ಈಗ ಮೈಸೂರು ಕಡೆ ಅಥವಾ ಬೆಂಗಳೂರು ಕಡೆ ಇಲ್ಲ ಇಲ್ಲ, ಖಂಡಿತ ಅಂದ್ರೆ ತೇವಾಂಶ ಬುಡದಲ್ಲಿ ನೀರು. ಹೌದು, ತೇವಾಂಶ ಇದ್ರೂ ಮಣ್ಣಿನ ಇದು ಗುಣಧರ್ಮ ಬೇರೆ ಬೇರೆ ಬೇರೆ. ಇವಾಗ ಮಲೆನಾಡು ಕಡೆ ಹೋದ್ರೆ ಹುಳಿ ಮಣ್ಣು, ಈ ಕಡೆ ಬರ್ತಿದ್ದಂಗೆನೆ ಕ್ಷಾರೀಯ ಮಣ್ಣು ಇರ್ತವೆ, ಇಲ್ಲ ತಟಸ್ಥ ಮಣ್ಣು ಇರ್ತವೆ. ಸೊ ಅದೇ ತರ ಮಣ್ಣಿನ ಗುಣಧರ್ಮಗಳು ಬೇರೆ ಬೇರೆ ಆಗಿರ್ತವೆ. ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಹೌದು, ಈ ಒಂದು ಮಣ್ಣಿನ ಆರೋಗ್ಯ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ಎಲ್ಲಾ ರೈತರಿಗೆ ತಿಳಿಸ್ಕೊಡ್ಲಿಕ್ಕೆನೆ ಈ ಸಾಯಿಲ್ ಹೆಲ್ತ್ ಕಾರ್ಡ್ ಅಥವಾ ಮಣ್ಣು ಆರೋಗ್ಯ ಚೀಟಿಯನ್ನ ಭಾರತ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನ 2015 ಪ್ರಾರಂಭ ಮಾಡಿತು. ಇದರಲ್ಲಿ ಏನು ಅಂತಂದ್ರೆ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕೊಡಲಾಗುತ್ತೆ. ಟೋಟಲ್ ಆಗಿ 12 ಅಂಶಗಳನ್ನ ಅದರಲ್ಲಿ ಹೇಳ್ತಾರೆ, 12 ಮಣ್ಣಿನಲ್ಲಿರುವ ರಸಸಾರ, ಇಸಿ, ಸಾವಯವ ಕಾರ್ಬನ್, ಸಾರಜನಕ, ರಂಜಕ ಇತ್ಯಾದಿ ಒಂದು 12 ಅಂಶಗಳನ್ನ ಈ ಒಂದು ಆರೋಗ್ಯ ಚೀಟಿಯಲ್ಲಿ ನೋಡ್ಕೋಬಹುದು. ಈ ಆರೋಗ್ಯ ಚೀಟಿಯಲ್ಲಿ ಏನು ವಿಷಯ ಬಂದಿರುತ್ತೆ ಮಾಹಿತಿ, ಅದ್ರ ಪ್ರಕಾರ ಯಾವ ಬೆಳೆ ತೆಗಿಬಹುದು, ಯಾವ ಬೆಳೆಗೆ ಎಷ್ಟು ಗೊಬ್ಬರಗಳನ್ನ ಹಾಕಬೇಕು, ನಿಮ್ಮ ಮಣ್ಣಿನಲ್ಲಿ ಎಷ್ಟು ಗೊಬ್ಬರ ಇದೆ, ಉಳಿದಿದ ಅಂಶನ ಎಷ್ಟು ನೀವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಅಂತ ತಿಳ್ಕೋಬಹುದು. ಅದೇ ಈ ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ ಅಥವಾ ಮಣ್ಣಿನ ಆರೋಗ್ಯ ಚೀಟಿನ ಪ್ರತಿ 3 ನವೀಕರಣ ಮಾಡಬೇಕು. ಯಾವುದೇ ಸಾಯಿಲ್ ಟೆಸ್ಟ್ ಅಥವಾ ಮಣ್ಣು ವಿಶ್ಲೇಷಣೆದು 3 ಅದಕ್ಕೆ ಅವಧಿ ಇರುತ್ತೆ. ಏನದು ಯಾವುದೇ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ತಮ್ಮ ಎಲ್ಲಿ ಮಾಡೋದ್ರದ್ರೂ 2-3 ಅದನ್ನ ನವೀಕರಣ ಮಾಡಿದ್ರೆ ಒಳ್ಳೇದು. ಪ್ರತಿ ರೈತರು 2-3 ಒಂದ್ಸಲ ಬಂದು ತಮ್ಮ ಜಮೀನಿನ ಒಂದು ಮಣ್ಣು ಪರೀಕ್ಷೆಯನ್ನ ಮಾಡಿಸಿ ಮಣ್ಣನ್ನ ಸಮೃದ್ಧವನ್ನಾಗಿ ಇರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆಯ್ತು ಡಾಕ್ಟರ್ ಸಂಧ್ಯಾ ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಚಿಂತಾಮಣಿ ಇರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿ ನಮ್ಮ ರೈತರಿಗೆ ಮಣ್ಣು ಆರೋಗ್ಯದ ಮಹತ್ವ, ಮಣ್ಣು ಅಂದ್ರೇನು, ಮಣ್ಣಿಂದ ಏನೇನು ಉಪಯೋಗ ಇದೆ ಯಾವ್ಯಾವ ಥರದ ಬೆಳೆಯನ್ನು ಬೆಳಿಬಹುದು, ಯಾವ ಮಣ್ಣಿನ ಗುಣಧರ್ಮ ಹೇಗಿರುತ್ತೆ, ಈ ಎಲ್ಲ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಡಾಕ್ಟರ್ ಸಂಧ್ಯಾ ಮೇಡಮ್ ಅವ್ರ ಜೊತೆಗೆ ತಾವು ಕೂಡ ಸಂಪರ್ಕ ಮಾಡಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ಳಿ. ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 9686865317. 9686865317. ನಮಸ್ಕಾರ ಮೇಡಮ್. ಫಲವತ್ತಾದ ಮಣ್ಣು ರೈತನ ಕಣ್ಣು, ದಯವಿಟ್ಟು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಕೇಳುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳು. ಮಣ್ಣು ಅಂದರೇನು ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಅಕ್ಕ ಪಟ್ಟಣದ ವಾರ ಬೆಳವಣೆ ಬೆಳ್ಳಿ ದೇವ ಸೋಬನೆ ನಾವು ನಾಲೇರೊಂದಾಗಿ ಬೋರ ನಾಲಿಗೆ ತೊಡರ ಬೀಡ ಸೌಮಿಗೆ ತೊಡರ ಬೀಡ ಸೌಮ ಸೋಮನಿಗೆ ತೊಡರ ಬಿಡಸಿದ ಅಮ್ಮಗೆ ಸೋಬನವೇ ಬಾಳೆಯ ಹೊಣ್ಣೆ ವಾಳ ಬಾಳೆಯ ಹೊಣ್ಣೆ ವಾಳ ಲಂಚ ಸೋರ ಬೆನವ ಕೋಡ ಮತಿಯ ಸೋಬನವೆಂಬಾರು ಎಲ್ಲಿ ಹುಟ್ಟಿದ ಶಿವನೇ ಬೆಂಗಳೂರು ಪೇಟೆ ಮೊಳೆ ಬೆಂಗಳೂರು ಪೇಟೆ ಮೊಳೆ ಎಲ್ಲೇ ಸೋಬನವೆ ಪೇಟೆ ಮಳಿಗೆಯ ಒಳಗಡೆ ಸೋಬನವೆ ಸೊಲ್ಲೋ ಸೊಲ್ಲಿದ್ದ ಪಾದ ಸೊಲ್ಲಿದ್ದ ಪಾದ ಗೋಳ ಸೋಮ ಸೊತ್ತಿದ್ದ ಪಾದ ಗೋಳ ಸೊಲ್ಲೋ ಸೊಲ್ಲಿದ್ದ ಪಾದ ಮೈಸೂರು ಪೇಟೆ ಮಾಳೆ ಮೈಸೂರು ಪೇಟೆ ಮಾಳೆ ಎಲ್ಲೇ ಸೋಬನ ಮೈಸೂರು ಪೇಟೆ ಮಳಿಗೆಯ ಒಳಗಡೆ ಸೋಬನವೆ ಪಾಲು ಸೋತಿದ್ದ ಪಾದ ಪಾಲು ಸೋತಿದ್ದ ಪಾದ ಬಹಳ ಸೋಬನ ನಂಬೋದೆ ಶಿವನಿಗೆ ಸೋಬ ನಂಬೋದೆ ಶಿವ ಬಾಲೆಯೋ ನಿನ್ನ ಹಾರ ಬಾಲೆಯೋ ನಿನ್ನ ಹಾರ ತೊಂದ ಬಾಲೆಯೋ ನಿನ್ನ ಹಾರ ಸೀದ ಬಾಲೆಯೋ ನಿನ್ನ ಹಾರ ಸೀದ ಸೋಬನ ನೇಳಿದರೆ ನಮಗೇನೆ ಕೊಟ್ಟಿರ ಸೋಬನವೇ ನೆನಕಿ ನನ್ನ ಗಡುಳೆ ಗೊನಿಯ ಬಾಳೆ ನೆನಕಿ ನನ್ನ ಗಡಳೆ ಗೊನಿಯ ಬಾಳೆ ಸೋಬನಕಿ ನನ್ನ ಗಡಳೆ ಗೊನಿಯ ಬಾಳೆ ನೆನಕಿ ನನ್ನ ಗಡಳೆ ಗೊನಿಯ ಬಾಳೆ ಸೋಬನಕಿ ನನ್ನ ಗಡಳೆ ಗೊನಿಯ ಬಾಳೆ ಅಣ್ಣ ಸೋಬನವೇ ಕೋಟು ಬಲಗಿರು ಜಮುನಾ ಹಾರ ಮನಿಗಿರು ಜಮುನಾ ಹಾರ ಮನಿಗೆ ಸೋಬನ ಬಲಗಿರು ಜಮುನಾ ಹಾರ ಮನಿಗೆ ಕೋಟು ಬಲಗಿರು ಜಮುನಾ ಹಾರ ಮನಿಗೆ ಸೋಬನೆಂಬುದು ಎಲ್ಲಿ ಹುಟ್ಟಿದು ಅಮ್ಮ ಸೋಬನವೇ ಪುಣ್ಯವಂತಾರ ಮಾನಿ ಒಳಗೆ ವಂತಾರ ಮಾನಿ ಒಳಗೆ ಸೋಬನವಂತಾರ ಮಾನಿ ಒಳಗೆ ಪುಣ್ಯವಂತಾರ ಮಾನಿ ಒಳಗೆ ಸೋಬನವಂತಾರ ಮನಿ ಒಳಗೆ ನಮ್ಮ ಸೋಬನ ಸೋಬನವೇ ಆ ಗುಟ್ಟಿ ಆಗ ನಾವಿಬ್ಬರೊಂದಾಗಿ ಬೋರ ಇಬ್ಬರೊಂದಾಗಿ ಬೋರ ದೇವೆ ಸೋಬನವೆಂದಾಗಿ ಬರುತ್ತೀವಿ ಸರಸ್ವತಿಯ ಸೋಬನವೇ ಗಂಟಳ ತೊಡರ ಬೀಡ ಸಮ ತೊಡರ ಬೀಡ ಸೋಮ ಸೋಮಂಟಳ ತೊಡರ ಬಿಡಸಿದ ಅಮ್ಮಗೆ ಸೋಬನವೇ ಕಿತ್ತಾಲಿ ಹೊಣ್ಣೆ ವಾಳ ಕೋಲು ಮಲ್ಲಿಗೆ ಕೋಲೆ ನಾಗಸಂಪಂಗಿ ಕೋಲೆ ಕೋಲು ಮಲ್ಲಿಗೆ ಕೋಲೆ ನಾಗಸಂಪಂಗಿ ಕೋಲೆ ಮಾವನಾಯಕ ಪೂಜೆಯ ಮಾಡೆ ಆಯೊಳ್ಳೆ ಕಲ್ಲ ಮರಿ ಮಾಡೆ ಆಯೊಳ್ಳೆ ಕಲ್ಲ ಮರಿ ಮಾಡೆ ಕೋಲು ಮಲ್ಲಿಗೆ ಮಡಿ ತಿಂಗಳು ಮಾವಾಯಾಗೆ ತಿಂದಿ ಬರಿ ರಮ್ಮಾಯಾಗೆ ತಿಂದಿ ಬರಿ ರಮ್ಮ ಕೋಲೋ ಮಾ ಕೋಲು ಮಲ್ಲಿಗೆ ಕೋಲೆ ನಾಗ ಸಂಪಂಗಿ ಕೋಲು ಮಲ್ಲಿಗೆ ಕೋಲೆ ನಾಗ ಸಂಪಂಗಿ ತಿಂಗಳು ಮಾವನ ಚಂದಕ್ಕೂ ಪೂಜೆಯ ಮಾಡಿ ಚಂದೊಳ್ಳೆ ಕಲ್ಲ ಮರಿ ಮಾಡಿ ಒಳ್ಳೆ ಕಲ್ಲ ಮರಿ ಮಾಡಿ ಕೋಲು ಮಡೆ ತಿಂಗಳು ಮಾವ ಚೆನ್ನಾಗೆ ತಿದ್ದಿ ಬರಿ ರಮ್ಮ ಹಾಗೆ ತಿದ್ದಿ ಬರಿ ರಮ್ಮ ಕೋಲು ಮಾಲಿಗೆ ಕೋಲು ಮಾಲಿಗೆ ಕೋಲೆ ನಾಗ ಸಂಪಂಗಿ ಕೋಲು ಮಾಲಿಗೆ ಕೋಲೆ ನಾಗ ಸಂಪಂಗಿ ಮಳಿರೈ ಓದನೆಂದ ಮಳಿರಾಯಿನ ಬಯದೇರೆ ಸಾವಾರ ನೀನ ಸರಪಾನ ನೀನ ಸರಪಾನ ಕೋಲು ಮಾಲಿಗೆ ನೀನ ಸರಪಾನೇರಿ ಕಂಡು ಸಾಲ ಕೋ ಯವನೆ ಮಳಿರಾಯ ಸಾಲ ಕೋ ಯವನೆ ಮಳಿರಾಯ ಕೋಲು ಮಾಲಿಗೆ ದೂರ ಗುಡಿ ಜ್ಞಾನೆ ವಾರಲಿ ಕಾಲು ರಮ್ಮ ಬರಿ ರಮ್ಮ ಕೋಲು ಮಾಲಿಗೆ ಕೋಲು ಮಾಲಿಗೆ ಕೋಲೆ ನಾಗ ಸಂಪಂಗಿ ಕೋಲು ಮಾಲಿಗೆ ಕೋಲೆ ನಾಗ ಸಂಪಂಗಿ ಮಳಿರೈ ಓದನೆಂದ ಮಳಿರಾಯಿನ ಬಯದೇರೆ ಸಾವಾರ ನೀನ ಸರಪಾನವಾರ ನೀನ ಸರಪಾನ ಕೋಲು ಸರಪಾನೇರಿ ಕಂಡು ಸಾಲ ಕೋ ಯವನೆ ಮಳಿರಾಯ ಸಾಲ ಕೋ ಯವನೆ ಮಳಿರಾಯ ಕೋಲು ಮಮ್ಮ ಹಾಗೆ ತಿದ್ದಿ ಬರಿ ರಮ್ಮ ಕೋಲು ಮಾಲಿಗೆ ಕೋಲು ಮಾಲಿಗೆ ಕೋಲೆ ನಾಗ ಸಂಪಂಗಿ ಕೋಲು ಮಾಲಿಗೆ ಕೋಲೆ ನಾಗ ಸಂಪಂಗಿ ಮಳಿರೈ ಓದನೆಂದ ಮಳಿರಾಯಿನ ಬಯದೇರೆ ಸಾವಾರ ನೀನ ಸರಪಾನವಾರ ನೀನ ಸರಪಾನ ಕೋಲು ಮಾಲಿಗೆ ನೀನ ಸರಪಾನೇರಿ ಕಂಡು ಸಾಲ ಕೋ ಯವನೆ ಮಳಿರಾಯ ಸಾಲ ಕೋ ಯವನೆ ಮಳಿರಾಯ ಅಮ್ಮ ಬರಿ ರಮ್ಮ ಕೋಲು ಮಾಲಿಗೆ ಕೋಲು ಮಾಲಿಗೆ ಕೋಲೆ ನಾಗ ಸಂಪಂಗಿ ಕೋಲು ಮಾಲಿಗೆ ಕೋಲೆ ನಾಗ ಸಂಪಂಗಿ ಮಳಿರೈ ಓದನೆಂದ ಮಳಿರಾಯಿನ ಬಯದೇರೆ ಸಾವಾರ ನೀನ ಸರಪಾನವಾರ ನೀನ ಸರಪಾನ ಕೋಲು ಸರಪಾನೇರಿ ಕಂಡು ಸಾಲ ಕೋ ಯವನೆ ಮಳಿರಾಯ ಸಾಲ ಕೋ ಯವನೆ ಮಳಿ ಅಮ್ಮ ಹಾಗೆ ತಿದ್ದಿ ಬರಿ ರಮ್ಮ ಕೋಲು ಮಾಲಿಗೆ ಕೋಲು ಮಾಲಿಗೆ ಕೋಲೆ ನಾಗ ಸಂಪಂಗಿ ಕೋಲು ಮಾಲಿಗೆ ಕೋಲೆ ನಾಗ ಸಂಪಂಗಿ ಮಳಿರೈ ಓದನೆಂದ ಮಳಿರಾಯಿನ ಬಯದೇರೆ ಸಾವಾರ ನೀನ ಸರಪಾನವಾರ ನೀನ ಸರಪಾನ ಕೋಲು ಮಾಲಿಗೆ ನೀನ ಸರಪಾನೇರಿ ಕಂಡು ಸಾಲ ಕೋ ಯವನೆ ಮಳಿರಾಯ ಸಾಲ ಅಮ್ಮ ಹಾಗೆ ತಿದ್ದಿ ಬರಿ ರಮ್ಮ ಕೋಲು ಮಾಲಿಗೆ ಕೋಲು ಸಂಪಂಗಿ ಕೋಲು ಮಾಲಿಗೆ ಕೋಲೆ ನಾಗ ಸಂಪಂಗಿ ಮಳಿರೈ ಓದನೆಂದ ಮಳಿರಾಯಿನ ಬಯದೇರೆ ಸಾವಾರ ನೀನ ಸರಪಾನವಾರ ನೀನ ಸರಪಾನ ಕೋಲು ಮಾಲಿಗೆ ನೀನ ಸರ ಪನೇರಿ ಕಂಡೋ ಸಾಲ ಕೋಯವಮ್ಮ ಗೇತಿದ್ದಿ ಬರಿ ರಮ್ಮ ಸಾರಪ್ಪ